ಅಲಂಕಾರಿಕ ಬೆಳೆಗಳ ಉಪಯೋಗಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಪುಷ್ಪ ಕೃಷಿ ಹಾಗೂ ವಿನ್ಯಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಸವರಾಜಪ್ಪ ಎಚ್ಆರ್ ಅವರಿಂದ ಮಾಹಿತಿ. ತಜ್ಞವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸಿ ಅಲಂಕಾರಿಕ ಬೆಳೆಗಳ ಉಪಯೋಗಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ವಿನ್ಯಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಸವರಾಜಪ್ಪ ಎಚ್ಆರ್ ಅವರಿಂದ ಮಾಹಿತಿ. ನಮಸ್ಕಾರ, ನಾನು ಡಾಕ್ಟರ್ ಬಸವರಾಜಪ್ಪ ಎಚ್ಆರ್ ಅಂತ, ಸಹಾಯಕ ಪ್ರಾಧ್ಯಾಪಕರು ಪುಷ್ಪ ಕೃಷಿ ಹಾಗೂ ಉದ್ಯಾನ ವಿನ್ಯಾಸ ವಿಭಾಗ ತೋಟಗಾರಿಕಾ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತೇನೆ. ಇವತ್ತಿನ ದಿನ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಒತ್ತಡ ಜೀವನಗಳಲ್ಲಿ ನಾವು ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಮನಸ್ಸಿಗೆ ಆಹ್ಲಾದಕರ ಹಾಗೂ ಉಲ್ಲಾಸವನ್ನು ತುಂಬತಕ್ಕಂಥ ಹಾಗೂ ನಮ್ಮ ಮನಸ್ಸಿಗೆ ಮುದ ನೀಡತಕ್ಕಂಥದ್ದು ಈ ದಿನಮಾನಗಳಲ್ಲಿ ಅಲಂಕಾರಿಕ ಗಿಡಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ಇದಲ್ಲದೆ ನಮಗೆ ಗೊತ್ತಿರೋ ರೀತಿ ಈಗ ಕೊರೋನಾ ಒಂದು ಅವಧಿಯಲ್ಲಿ ಎಲ್ಲ ರೀತಿಯಲ್ಲಿ ಉಸಿರಾಟಕ್ಕೆ ಬೇಕಾಗಿರತಕ್ಕಂಥ ಆಮ್ಲಜನಕವನ್ನ ಹಾಗೂ ನಮ್ಮ ಒಂದು ಬಿಡುವಿನ ಸಮಯವನ್ನ ಉಪಯುಕ್ತವಾಗಿರ್ತಕ್ಕಂಥ ಒಳಾಂಗಣ ಅಲಂಕಾರಿಕ ಗಿಡಗಳನ್ನ ಅಥವಾ ಉದ್ಯಾನ ವಿನ್ಯಾಸವನ್ನು ನಾವು ಮಾಡಿದ್ದೇ ಆದರೆ ಮನಸ್ಸಿಗೆ ಉಲ್ಲಾಸ ನೀಡದಲ್ಲದರೆ ನಾವು ಜೀವಿಸತಕ್ಕಂಥ ಪರಿಸರದಲ್ಲಿ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕನ ಪಡೆಯುವಲ್ಲಿ ಈ ಅಲಂಕಾರಿಕ ಗಿಡಗಳು ಮಹತ್ವ ಪಾತ್ರ ವಹಿಸುತ್ತವೆ. ನಾವು ಮಾಡಬೇಕಾಗಿರೋದಿಷ್ಟೇ, ಅಲಂಕಾರಿಕ ಗಿಡಗಳನ್ನ ಕೇವಲ ಕುಂಡಗಳಲ್ಲಿ ಅಥವಾ ನೀವು ಬೇಕಾಗಿರ್ತಕ್ಕಂಥ ಒಂದು ಅಥವಾ ವೇಸ್ಟ್ ಆಗಿರ್ತಕ್ಕಂಥ ನಾವೇನೇನು ಬಿಸಾಕ್ತಿದ್ದೀವಲ್ಲ ಅಂತ ಒಂದು ಪ್ಲಾಸ್ಟಿಕ್ ಪಾತ್ರೆಗಳಿರ್ಬೋದು ಅಥವಾ ಕಂಟೈನರ್ಸ್ ಏನಂತ ದೊಡ್ಡ ದೊಡ್ಡ ಟ್ಯಾಂಕ್ಗಳಿರ್ಬೋದು ಅಥವಾ ಇರ್ತಕ್ಕಂಥ ಅಥವಾ ಪಿಂಗಾಣಿ ಪಾತ್ರ ಇರ್ಬೋದು, ಪ್ಲಾಸ್ಟಿಕ್ ಕುಂಡಲಿರೋದು ಅಥವಾ ಸಿಮೆಂಟ್ ಕುಂಡಲಿ, ಅವುಗಳಲ್ಲಿ ನಮ್ಮ ಮನೆಯ ಒಳಾಂಗಣಗಳಲ್ಲಿ ಈ ಅಲಂಕಾರಿಕ ಗಿಡಗಳನ್ನು ನಾವು ಬೆಳೆಸಿದ್ದೇ ಆದರೆ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಬೆಳಗಿನ ಒಂದು 10-20 ನಿಮಿಷ ಅಥವಾ ಅರ್ಧ ಗಂಟೆ ನಾವು ಅದಕ್ಕೆ ಕಾರ್ಯನಿರ್ವಹಿಸಿದಾಗ ಈ ಒಂದು ಕಾರ್ಯದಲ್ಲಿ ಉದ್ಯಾನವನದಲ್ಲಿ ನಮಗೆ ಬಹಳಷ್ಟು ಮುದ ಕೊಡುತ್ತದೆ ಹಾಗೂ ಆ ಗಿಡಗಳ ಬೆಳವಣಿಗೆಯಿಂದ ನಮಗೆ ಚೇತೋಹಾರಿಯಾಗಿ ನಾವು ಜೀವನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದಲ್ಲದೆ ಅನೇಕ ಅಲಂಕಾರಿಕ ಗಿಡಗಳಿವೆ, ಕೆಲವು ಹೂಗಳು ಬಿಡುತ್ತವೆ, ಕೆಲವೊಂದು ಆಕರ್ಷಕವಾಗಿರತಕ್ಕಂಥ ಎಲೆಗಳಿರ್ತವೆ, ಆ ಒಂದು ಹಸಿರು ಅನ್ನತಕ್ಕಂಥ ಏನು ಬಣ್ಣ ಇದೆ ಅದು ನಮ್ಮ ಮನಸ್ಸಿಗೆ ಒಂದು ಹಸಿರಿನ ಒಂದು ಹಿನ್ನೆಲೆ ಬಹಳಷ್ಟು ನೆಮ್ಮದಿ ಹಾಗೂ ಶಾಂತಿನ ಕಣ್ಣಿಗಾಗಿರ್ಬೋದು ಮನಸ್ಸಿಗಾಗಿರ್ಬೋದು ತಂಪನ್ನು ನೀಡುತ್ತವೆ. ಇದಲ್ಲದೆ ನಮಗೆ ನಾವು ಉಸಿರಾಡತಕ್ಕಂತ ಅಥವಾ ಸುತ್ತಮುತ್ತ ಪರಿಸರಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಇಂಗಾಲ ಡೈಆಕ್ಸೈಡ್ ಏನಂತ ಹೇಳ್ತೀವಿ ಅದನ್ನು ನಾವು ಪಚನಕ್ರಿಯೆ ಅವಕ್ಕೆ ಆಹಾರ ತಯಾರಿಗಳು ಉಪಯೋಗಿಸಿಕೊಂಡು ನಮಗೆ ಒಳ್ಳೆ ಶುದ್ಧೀಕಾರ ಆ ಒಂದು ಇರತಕ್ಕಂಥ ವಾತಾವರಣದಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅನ್ನ ಪರಿಣಾಮಕಾರಿಯಾಗಿ ಉಪಯೋಗಿಸಿಕೊಂಡು ನಮಗೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನು ನಮ್ಮ ಉಸಿರಾಡಲಿಕ್ಕೆ ಕೊಡ್ತಾರೆ. ಈಗ ನೀವಾಗಲೇ ನೋಡಿರ್ಬೋದು ಪಟ್ಟಣಗಳಲ್ಲಿ ವಾಸಿಸಿರ್ತಕ್ಕಂಥ ಅಥವಾ ಒತ್ತಡ ಜೀವನದಲ್ಲಿ ಇರತಕ್ಕಂಥ ಅನೇಕ ಪ್ರದೇಶಗಳಲ್ಲಿ ನಮಗೆ ಉಸಿರಾಟ ತೊಂದರೆ ಇರಬಹುದು ಅಥವಾ ಶುದ್ಧವಾದಂತಹ ಆಮ್ಲಜನಕ ಸಿಗತಕ್ಕಂಥ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ಈ ಕೊರೋನಾ ಪರಿಸ್ಥಿತಿ ನಾವು ಎದುರಿಸಿದ್ದೇವೆ. ಒಂದು ರೀತಿ ಆಕ್ಸಿಜನ್ ಸಿಲಿಂಡರ್ ನಾವು ಹಿಂದೆ ಇಟ್ಕೊಂಡು ಹೋಗುವಂತಹ ಪರಿಸ್ಥಿತಿಯನ್ನು ನಾವು ನಾವೇ ನಿರ್ಮಾಣ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ನಗರ ಆಗಿರಬಹುದು ಅಥವಾ ಅರೆ ನಗರಗಳಿರಬಹುದು ಅಥವಾ ಹಳ್ಳಿಗಳಾಗಿರಬಹುದು ಈ ಅಲಂಕಾರಿಕ ಗಿಡಗಳನ್ನು ನಾವು ಒಳಾಂಗಣದಲ್ಲಿ ಬೆಳೆಸಿದ್ದೇ ಆದರೆ ಅದರಿಂದ ಎರಡು ರೀತಿ ಉಪಯೋಗ ಇದೆ. ಒಂದು ಉಪಯುಕ್ತತೆ, ಸಾಮಾನ್ಯ ತುಳಸಿ ಗಿಡ ಇರಬಹುದು ಅಥವಾ ನಮ್ಮ ದೈನಂದಿನ ಇರತಕ್ಕಂಥ ಕರಿಬೇವು ಸೊಪ್ಪು ಇರಬಹುದು, ಈ ದೊಡ್ಡ ದೊಡ್ಡ ಕುಂಡಲಿಗಳಲ್ಲಿ ನಾವು ಪ್ಲಾಸ್ಟಿಕ್ ಕುಂಡಲಿಗಳಲ್ಲಿ ಬಳದಿದ್ದೆ ಆದರೆ ಅದಕ್ಕೆ ನಮ್ಮ ಉಪಯುಕ್ತ ಇರುತ್ತೆ. ಉದಾಹರಣೆಗೆ ಅದು ತರಕಾರಿ ಬದನೆ ಇರಬಹುದು, ತಾರಸಿ ಕೃಷಿ ಅಂತ ಹೇಳ್ತೀವಿ ಮೇಲೆ ಅದಲ್ಲದೆ ನಮಗೆ ಪ್ರಮುಖವಾಗಿ ಇವತ್ತಿಂದ್ರೆ ಎಲ್ಲ ಆರೋಗ್ಯವಾಗಿದ್ದೇವೆ, ಊಟ ಮಾಡ್ತೇವೆ, ಪೌಷ್ಟಿಕ ಆಹಾರ ತಗೊಳ್ತೇವೆ, ಎಲ್ಲ ಇದೆ. ಆದರೆ ಮಾನಸಿಕ ಆರೋಗ್ಯಕ್ಕೆ ಮಾಡ್ತೀವಿ ನಾವು ಯೋಗ ಮತ್ತು ಧ್ಯಾನಗಳಲ್ಲಿ ಇದ್ದ ಜೊತೆಗೆ ಅದಕ್ಕೆ ಸರಿಸಮನಾಗಿರ್ತಕ್ಕಂಥದ್ದು ಈ ಒಳಾಂಗಣದಲ್ಲಿ ಇರ್ತಕ್ಕಂಥ ಅಲಂಕಾರ ಸಸ್ಯಗಳ ಪೋಷಣೆ ನಿಜವಾಗ್ಲೂ ನಮಗೆ ಬಹಳಷ್ಟು ಸಂತೋಷ ನೀಡುತ್ತದೆ. ಈಗ ಅಧ್ಯಯನಗಳ ಪ್ರಕಾರ ನಾಸಾ ಸಂಸ್ಥೆಯು, ರಾಷ್ಟ್ರೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆಯು ಕೆಲವೊಂದು ಗಿಡಗಳನ್ನ ಫಿಲೋಡೆಂಡ್ರನ್ ಅಂತಿರ್ಬೋದು, ಸಿಂಗೋನಿಯಂ ಅಂತಿರ್ಬೋದು, ಡೈಫನ್ ಬೇಕಿಯಾ, ಅದಲ್ಲದೆ ಸ್ನೇಕ್ ಪ್ಲಾಂಟ್ ಅಂತ ನಾವು ಆವಿನ ತರನೇ ಇರ್ತದೆ, ಅದು ಸ್ಯಾನ್ಸ್ವೇರಿಯಾ ಅಂತ. ಇಂಥ ಒಂದು ಗಿಡಗಳನ್ನ ಮನೆ ಒಳಗಿಟ್ಟಾಗ ಎರಡು ತರ ಇರತಕ್ಕಂಥ, ನಮ್ಮ ಮನೆ ಮುಂಭಾಗಗಳಲ್ಲಿ ಸ್ವಲ್ಪ ಅರೆ ಬಿಸಿಲು ಇರತಕ್ಕಂಥ ಇರಬಹುದು, ಸಂಪೂರ್ಣವಾಗಿ ನೆರಳಿನಲ್ಲಿ ಮನೆ ಒಳಗಳಲ್ಲಿ. ಈಗ ನಮ್ಮ ಮೊದಲಿನ ದಿನಗಳಿತ್ತು ನಮ್ಮ ಮನೆಯ ಒಂದು ಒಳಾಂಗಣ ವಿನ್ಯಾಸದಲ್ಲಿ ಶೆಲ್ಫ್ಗಳಲ್ಲಿ ದೇವ್ರ ಪ್ರತಿಮೆ ಅಥವಾ ಯಾವುದೇ ರೀತಿಯ ಶೀಲ್ಡ್ಗಳಿರ್ಬೋದು, ಗೊಂಬೆಗಳು ಇರ್ತಾ ಇದ್ವಿ. ಇತ್ತೀಚಿನ ದಿನಮಾನಗಳಲ್ಲಿ ನಗರದಲ್ಲಿ ಹಾಗೂ ಎಲ್ಲ ಇದರಲ್ಲಿ ನಾವು ಇರತಕ್ಕಂಥ ಸುತ್ತಮುತ್ತಲ ಪರಿಸರದಲ್ಲಿ ನಾವೇನು ಟಿವಿ ಹಾಲ್ ಇರಬಹುದು, ಡೈನಿಂಗ್ ಟೇಬಲ್ ಇರಬಹುದು, ನಮ್ಮ ಒಂದು ಶಯನ ಗೃಹಗಳಿರಬಹುದು, ಅಲ್ಲಿ ನಿಮಗೆ ಅಥವಾ ಇತ್ತೀಚಿನ ದಿನಗಳ ವಾಸ್ತು ಬಹಳಷ್ಟು ಇದು ಮಾಡ್ತಾರೆ. ಅದೇ ರೀತಿ ಈ ಅಲಂಕಾರಿಕ ಗಿಡಗಳನ್ನ ಅಲ್ಲಿ ಎರಡು ಅಥವಾ ಮೂರುಗಳನ್ನ ಅತಿ ಹೆಚ್ಚಾಗಲ್ಲ, ಅಟ್ ಲೀಸ್ಟ್ ಒಂದು 12-24 ಗಿಡಗಳನ್ನ ನೀವು ಅಲ್ಲಲ್ಲೇ ನೀವು ಇಟ್ಟರೆ ನಿಮ್ಮ ಮನಸ್ಸಿಗೆ ಅದನ್ನ ಅದರತಕ್ಕಂಥ ವೈಬ್ರೇಷನ್ಸ್ ಏನಂತ ಆ ತರಂಗಗಳಿರ್ತವಲ್ಲ ಅದು ನಮ್ಮ ಮನಸ್ಸಿನ ಉಲ್ಲಾಸಗೊಳಿಸುತ್ತದೆ. ಹಾಗೂ ಜೊತೆಗೆ ಅವುಗಳನ್ನ ಆರೈಕೆ ಮಾಡೋದ್ರಿಂದ ಅವುಗಳ ಬೆಳವಣಿಗೆ ಹೇಗಿದೆ. ಈಗ ಮನುಷ್ಯನಲ್ಲಿ ಒಂದು ಸದೇಕತ್ವದ ಒಂದು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದನ್ನ ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಆ ಸೂಕ್ಷ್ಮಗತಿಯಾಗಿ ಗ್ರಹಿಸಿದಾಗ ಅದರ ಬೆಳವಣಿಗೆಗಳನ್ನ ಬದಲಾವಣೆಗಳನ್ನ ನೋಡಿದಾಗ ನಮ್ಮ ತದೇಕಚಿತ್ತಿನ ಮನಸ್ಸುಗಳನ್ನ ನೋಡಿದಾಗ ಅವು ನಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗ್ಬಿಡ್ತವೆ. ಉದಾಹರಣೆ ನಾವು ನಾಯಿ ಸಾಕೋದಿರ್ಬೋದು ಅಥವಾ ಏನು ಸಾಕು ಪ್ರಾಣಿಗಳಿದ್ದಾಗ ಅವುಗಳ ಎಷ್ಟು ಬಹಳಷ್ಟು ಅಟ್ಯಾಚ್ ಇರ್ತವೆ, ಅಥವಾ ನಾವು ನಮ್ಮಲ್ಲಿರ್ತಕ್ಕಂಥ ಹೊಲ ಮನೆಗಳಲ್ಲಿ ದನಕರುಗಳಿರ್ಬೋದು ಅವು ಹೆಸರು ಕರೆದಾಗ ಹೇಗೆ ಬರ್ತವಂಗೆ ಈ ರೀತಿ ಗಿಡಗಳ ಜೊತೆ ಒಡನಾಟ ಇದ್ದಿದ್ದೆ ಆದರೆ ನಮ್ಮ ಒಂದು ಬಿಡುವಿನ ಸಮಯವನ್ನು ಉಪಯುಕ್ತವಾಗಿ ಕಳೆಯುವುದಲ್ಲದೆ ಅದರಿಂದ ಹೊರಸೂಸ್ತಕ್ಕಂಥ ಶುದ್ಧಿಕಾರಿಕ ಆಮ್ಲಜನಕವನ್ನು ಉಪಯೋಗಿಸೋದ್ರಿಂದ ನಮ್ಮ ಒಂದು ಆರೋಗ್ಯ ಹಾಗೂ ಮನಸ್ಥಿತಿ, ಈ ಹೂಗಳು ಪ್ರತಿ ಜೀವನದ ಅವಿಭಾಜ್ಯ ಅಂಗ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ಲಿಕ್ಕಿಲ್ಲ. ಸಾಮಾನ್ಯವಾಗಿ ನೋಡಿರ್ಬೋದು ನಮ್ಮ ಭಕ್ತಿಯನ್ನು ಅರ್ಪಿಸಬೇಕಾದ್ರೆ ನಾವೇನ್ ಮಾಡ್ತೀವಿ, ಅನೇಕ ರೂಪಗಳಲ್ಲಿ ದೇವರು ನೆನೆಸ್ತೇವೆ ಅಥವಾ ಯಾವುದೇ ಇದು ಮಾಡಬಹುದು. ಆದ್ರೆ ಅದನ್ನು ನೆನೆಸಿ ಆ ದೇವರಿಗೆ ಅರ್ಪಿಸಬೇಕಾದ್ರೆ ಯಾವ ರೂಪದಲ್ಲಿ ನಾವು ನಗರಾಣ್ಯಗಳನ್ನು ಕೊಡೋದಿಲ್ಲ, ಅದನ್ನ ಆ ಒಂದು ದೇವರ ಹೆಸರಲ್ಲಿ ಒಂದು ಹೂವಿನ ಅರ್ಪಣಾ ಮನೋಭಾವನೆ ಮಾಡ್ತೀವಲ್ಲ, ಆ ರೀತಿ ಈ ಹೂಗಳನ್ನು ಮತ್ತು ಅಲಂಕಾರಿಕ ಸಸ್ಯಗಳನ್ನು ನಾವು ಬೆಳೆಸಿದ್ದೇ ಆದರೆ ಈಗ ನಮ್ಮಲ್ಲಿ ಬಿಡುವಿನ ಸಮಯಗಳಲ್ಲಿ ಬಹಳಷ್ಟು ಹವ್ಯಾಸಗಳು ಬಹಳ ಮುಖ್ಯ. ಯಾಕೆ ಹವ್ಯಾಸಗಳು ಬಹಳ ಮುಖ್ಯ ಅಂತಂದ್ರೆ ಅವುಗಳು ನಮ್ಮ ಒಂದು ಮನಸ್ಸಿನ ಒತ್ತಡವನ್ನು ನಿವಾರಿಸದಲ್ದಲೆ ಅಂದ್ರೆ ನಮಗೆ ಇಷ್ಟವಾಗಿರ್ತಕ್ಕಂಥ ಹವ್ಯಾಸಗಳನ್ನ ಅಥವಾ ಅಭ್ಯಾಸಗಳನ್ನ ಮಾಡಿದ್ದೇ ಆದರೆ ಅದಕ್ಕೋಸ್ಕರ ದಯಮಾಡಿ ಎಲ್ಲ ನಮ್ಮ ನಗರವಾಸಿಗಳು ಅಥವಾ ಅರೆನಗರ ವಾಸಿಗಳಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬರು ನಮ್ಮ ಮನೆ ಅಂಗಳಿಗಳು ಇತ್ತೀಚೆಗೆ ಈ ಒಂದು ಅಲಂಕಾರಿಕ ಸಸ್ಯಗಳ ಹಾಕೋದ್ರಿಂದ ನಮ್ಮ ಒಂದು ಮನೆಯ ಮೌಲ್ಯವು ಜಾಸ್ತಿ ಆಗುತ್ತೆ. ಉದಾಹರಣೆ ಒಂದು ಉದ್ಯಾನವನವನ್ನು ಮನೆ ಮುಂದೆ ಸಣ್ಣ ಜಾಗ ಇರಬಹುದು, 5-6 ಅಡಿ ಇರತಕ್ಕಂಥ ಜಾಗಗಳಲ್ಲಿ ಆಯಿತು, ಹುಲ್ಲು ಹಾಸು ಇರಬಹುದು ಅಥವಾ ಮನೆಗೆ ಬೇಕಾಗಿರೋ ತುಳಸಿ ಗಿಡ ಇರಬಹುದು ಅಥವಾ ಇದೇ ರೀತಿ ಔಷಧಿ ಮತ್ತು ಸುಗಂಧ ದ್ರವ್ಯಗಳನ್ನು ಇಟ್ಟಿದ್ದೆ ಆದರೆ ಅವುಗಳ ಬೆಳವಣಿಗೆ ಮುಖ್ಯವಾಗಿ ಗಿಡಗಳು ಏನ್ ಮಾಡ್ತವೆ, ನಾವು ಉಸಿರಾಟ ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾತಾವರಣದಕ್ಕಿಂತ ಕಲುಷಿತ ವಾತಾವರಣಗಳನ್ನ, ತಾಜಾ ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಮ ಮನೆ ರಸ್ತೆ ಬದಿ ಇದ್ರೆ ಬಹಳಷ್ಟು ಒತ್ತಡವಾಗಿ ನಿಮಗೆ ಧ್ವನಿಗಳು ಬರ್ತಾ ಇರ್ತವೆ, ಸೌಂಡ್ಗಳು ಕೇಳ್ತಾ ಇರುತ್ತೆ. ಇದನ್ನ ನಾವು ತಡೆಗೋಡೆ ಮಾಡ್ತಕ್ಕಂಥವು, ನಿಮ್ಮ ಮನೆ ಮುಂಭಾಗದಲ್ಲಿ ಎತ್ತರವಾಗಿರ್ತಕ್ಕಂಥ ಅಲಂಕಾರಿಕ ಬಹುವಾರ್ಷಿಕ ಗಿಡಗಳನ್ನ ಹಾಕಿದ್ದಾದ್ರೆ ಅವು ತಡೆಗೋಡೆ ಮಾಡೋದಲ್ದಲ್ಲಿ ಧೂಳು ಮನೆಗೆ ಬರೋದಿಲ್ಲ, ಆನಂತರ ಆ ಧೂಳಿನ ಕಣಗಳನ್ನ ಅಥವಾ ಕಲುಷಿತವಾಗಿರ್ತಕ್ಕಂಥ ವಾಯುಮಾಲಿನ್ಯ ಕಣಗಳನ್ನ ಹೀರ್ಕೊಳ್ತವೆ. ಹಾಗಾಗಿ ದಯಮಾಡಿ ರೈತ ಬಾಂಧವರು ಇರ್ಬೋದು ಅಥವಾ ನಗರವಾಸಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ದೈನಂದಿನ ಜೀವನದಲ್ಲಿ ಈ ಅಲಂಕಾರಗಳಿರುವ ನಮ್ಮ ಮನೆ ಅಂಗಳಗಳಲ್ಲಿ ಮನೆ ಒಳಾಂಗಣಗಳಲ್ಲಿ ಸಾಧ್ಯವಾದ ಮಟ್ಟಿಗೆ, ನಿಮ್ಗೆ ಜಾಗನೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಈಗ ಪಟ್ಟಣಗಳಲ್ಲಿ ಬಹಳಷ್ಟು ಅದೇ ಸಮಸ್ಯೆ ಇರುತ್ತೆ, ಸರ್ ನಾವು 30-40 ಸೈಟ್ ತಗೊಂಡ್ವಿ ಜಾಗನೇ ಇಲ್ಲ ಸರ್ ಅಂತ. ಅವಕ್ಕೆ ಲಂಬ ಕೃಷಿ ಇದೇನು ಅಲಂಕಾರ ಗಿಡಗಳನ್ನ ಲಂಬ ಕೃಷಿ ಫ್ರೇಮ್ಗಳು ಹಾಕೊಂಡು ಮಾಡಿದ್ದೆ ಆದ್ರೆ ಈಗ ಇತ್ತೀಚಿನ ನೋಡಿ ಬಹಳ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಈಗ 40-50 ಹೋಗ್ತಾ ಇರುತ್ತೆ. ನಿಮ್ಮ ಮನೆ ಸುತ್ತಮುತ್ತಲಿನ ಈ ಲಂಬ ಕೃಷಿಗಳನ್ನ ಸ್ಟ್ರಕ್ಚರ್ಗಳನ್ನ ನೀವು ಮಾಡಿದ್ದೆ ಆದ್ರೆ ಅಂದ್ರೆ ಏನ್ ಮಾಮೂಲಿ ಅದು ಒಂದು ಇನ್ಸುಲೇಷನ್ ಮೆಟೀರಿಯಲ್ ಆಗಿರುತ್ತೆ, ಆ ಗಾಳಿ ನಿಮ್ಮ ಕಿಟಕಿ ಅಥವಾ ಗೋಡೆಗಳಿಟ್ಟಾಗ ಆ ಒಂದು ಹೊರಗಿನ ಒಂದು ಉಷ್ಣಾಂಶ ಇರತಕ್ಕಂಥ ಕನಿಷ್ಠ 3-4 ಡಿಗ್ರಿ ಸೆಲ್ಸಿಯಸ್ ನ ಕಡಿಮೆ ಮಾಡ್ತವೆ. ಅದಲ್ಲದೆ ಈ ಒಂದು ರೀತಿ ನಿಮ್ಮ ಮೈಕ್ರೋ ಕ್ಲೈಮೇಟ್ ಅಂತೀವಿ, ಸೂಕ್ಷ್ಮ ವಾತಾವರಣ ಇರುತ್ತಲ್ಲ, ಅದನ್ನು ನಿಮ್ಮ ಮನೆ ಅಂಗಳದಿದ್ದಾಗ ನಾವು ಉಸಿರಾಡತಕ್ಕಂಥದ್ದು ಸಮಯ ನೋಡ್ತೀವಿ, ಎಲ್ಲ ಕಿಟಕಿಗಳನ್ನ ನಾವು ತೆಗಿತೇವೆ. ಮನೆ ಒಳಗೆ ಒಳಾಂಗಣಗಳಲ್ಲಿ ಸಾಕಷ್ಟು ಹೇಳಿದ ಫಿಲೋಡೆಂಡ್ರನ್ ಸಿಗ್ಲೋ ಅಥವಾ ಡೈಫನ್ ಬೇಕಿಯ ಕ್ಲೋರೋಫೈಟಮ್ ಅಂತ, ಅದು ಒಂದು ರೀತಿ ಜೇಡರ್ ಬಲೆ ತರನೇ ಇರ್ತದೆ ಕ್ಲೋರೋಫೈಟಮ್, ಆನಂತರ ಸಿಂಗೋನಿಯಮ್ಮು, ಇಂಥ ಅನೇಕ ಇರತಕ್ಕಂಥ ಅಲಂಕಾರಿಕ ಗಿಡಗಳನ್ನ ಮನೆ ಒಳಾಂಗಣದಲ್ಲಿ ನೆರಳಿನ ಪ್ರದೇಶದಲ್ಲಿ ಬರ್ತವೆ. ಸಂಪೂರ್ಣ ನೆರಳು ಅಂದ್ರೆ ಸುಮಾರು 80-90 ಭಾಗ ನೆರಳು, ಅಂದ್ರೆ ಬಿಸಿಲಿನ ಕಿರಣಗಳಿಲ್ಲದೆ ಸದೃಢವಾಗಿ ಬೆಳೆದು ಅವು ನಮಗೆ ಮುದ ಕೊಡೋದಲ್ದಲೆ ಆಮ್ಲಜನಕವನ್ನು ಶುಷ್ಕೀಕರಿಸಿ ನಮಗೆ ಬೇಕಾಗಿರ್ತಕ್ಕಂಥ ಕೊಡೋದ್ರಿಂದ ನಮ್ಮ ಆರೋಗ್ಯವಂತ ಸದೃಢವಾಗಿರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಒತ್ತಡ ರಹಿತ ಜೀವನದಲ್ಲಿ ಯಾವುದೇ ಕೆಲಸ ಇರಬಹುದು, ರೈತಾಪಿ ಇರಬಹುದು, ಯಾವುದೇ ಅಫಿಷಿಯಲ್ಸ್ ಇರಬಹುದು, ಅವರು ಬೆಳಗಿನದಲ್ಲಿ ಅಟ್ಲೀಸ್ಟ್ ಅವುಗಳಿಗೆ ಮಣ್ಣನ್ನು ಹಾಕಿ ಕುಂಡಲಿಗಳಲ್ಲಿ ಬೆಳೆಸಿ ಅದನ್ನ ಎಲೆಗಳು ಒಣಗಿದ್ರೆ ತೆಗೆದಾಕಿ ಅಥವಾ ವಾರಕ್ಕೊಮ್ಮೆ ಕುರ್ಜಿ ಅಥವಾ ಸ್ವಲ್ಪ ಗೊಬ್ಬರಗಳಲ್ಲಿ ಹಾಕಿ ಅದು ನೋಡಿದಾಗ ಬೆಳವಣಿಗೆಗಳನ್ನ ಅನೇಕ. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ ನಾವು ಸರ್ ಕುಂದಿರಿನಲ್ಲ ಮಾಡೋಕ್ಕಾಗಲ್ಲ ಅನ್ನೋ ಸತ ನೀವು ಕೆಲವೊಂದು ಗಿಡಗಳನ್ನ ಗಾಜಿನ ಒಂದು ಮಡಿಕೆಗಳ ತರ ಇದ್ದಂಗೆ ಅಲ್ಲಿ ನೀರಾಗಿಟ್ಟರು ಬರ್ತಾರೆ. ಇವುಗಳನ್ನ ಫಿಲೋಡೆಂಡ್ರನ್, ಸಿಂಗೋನಿಯಮ್, ಕ್ಲೋರೋಫೈಟಮ್ ಈ ರೀತಿ ಮತ್ತು ಮನಿ ಪ್ಲಾಂಟ್ ಅಂತ ಒಂದು ಬರುತ್ತೆ ಪೋತಾಸ್ ಅಂತ ಹೇಳ್ತೀವಿ ನಾವು, ಸಾಮಾನ್ಯ ನೋಡಬಹುದು ಅದನ್ನ ನೀರಾಗೆ ಇಟ್ಟು ಬೆಳಿಬಹುದು ನೀವು, ಅಂದ್ರೆ ಕನಿಷ್ಠ ವಾರಕ್ಕೊಮ್ಮೆ ಅದರ ನೀರು ಚೇಂಜ್ ಮಾಡ್ತಾ ಇರಬೇಕು. ಅಂದ್ರೆ ಹಸಿರೀಕರಣವನ್ನ ನಮ್ಮ ಮನೆ ಅಂಗಳದಿದ್ದಾಗ ನಮ್ಮ ಮನಸ್ಸಿಗೆ ಯಾವುದೇ ರೀತಿಯ ಒಂದು ಅಶಾಂತತೆಯನ್ನು ಉಪಯೋಗಿಸಿದ್ರೆ ಮನಸ್ಸು ಅಂದ್ರೆ ಶಾಂತವಾಗಿರುತ್ತೆ. ಸಾಮಾನ್ಯ ನೋಡಿ ನೀವು ಒಂದು ಯಾವುದೇ ಉದ್ಯಾನವನಗಳಿಗೆ ಹೋದಾಗ ಆ ಹುಲ್ಲು ಹಾಸಿನ ಮೇಲೆ ಕಾಲಿಟ್ಟು ನಡೆದಾಗ ಆ ಒಂದು ಹಸಿರಿನ ಮನೆ ನೋಡಿದಾಗ ನಿಮ್ಮ ಮನಸ್ಸು ಶಾಂತಿಯುತವಾಗಿರುತ್ತೆ, ಕಣ್ಣಿಗೆ ತಂಪಿರುತ್ತೆ. ಅದೇ ರೀತಿ ನೀವು ಹಸಿರು ಕಲರ್ ಅಲ್ಲದೆ ಬೇರೆ ಕಲೆಗಳು ನೋಡಿದ್ರೆ ನಾವೇನು ರಕ್ತದ ಕಲೆಗಳು ನೋಡಿ ಕೆಲವರೆಲ್ಲ ಬಹಳ ಭಯ ಬೀಳ್ತಾರೆ, ಹಾಗೆ ಅದೇ ರೀತಿ ಹಸಿರು ಬಣ್ಣ ನೋಡಿದ್ರೆ ನಿಮ್ಗೆ ಏನು ಅನಿಸೋದಿಲ್ಲ, ಯಾಕೆಂದ್ರೆ ಅದರ ಶಾಂತತೆ ಪೀಸ್ಫುಲ್ನೆಸ್ ಅಂತ ಏನಂತ ಶಾಂತತೆಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಹೆಸರುಗಳಿರ್ತವೆ. ಇದನ್ನ ಬರೀ ಅಲಂಕಾರಿಕ ಗಿಡಗಳನ್ನ ಬರೀ ಹೂವೇ ಬೇಕು ಅಂತಿಲ್ಲ, ಪೂಜೆ ಪುನಸ್ಕಾರಗಳನ್ನು ಪ್ರತಿಯೊಬ್ಬರಿಗೆ ಆಧ್ಯಾತ್ಮಿಕ ಬಳ ಒಲವಿರೋದ್ರಿಂದ ನೀವಲ್ಲಿ ಬೇಕಾಗ್ತಕ್ಕಂಥ ಕಣಗಳಿರ್ಬೋದು, ದಾಸವಾಳ ಇರಬಹುದು, ನಂದಿ ಬಟ್ಲ ಇರಬಹುದು, ಇಂಥ ಹೂಗಳನ್ನ ಸಹ ದೊಡ್ಡ ದೊಡ್ಡ ಕುಂಡಲಿಗಳಲ್ಲಿ 14 ಇಂಚು ಅಥವಾ 18 ಇಂಚು ಇಟ್ಕೊಂಡ್ರೆ ಸಾಮಾನ್ಯವಾಗಿ ನೀವು ನೋಡಿರಬಹುದು ದೊಡ್ಡ ದೊಡ್ಡ 24 ಇಂಚಲ್ಲಿ ನಿಮ್ದು ಒಂದು ನೀರಿನ ಟ್ಯಾಂಕ್ ಒಡೆದೋಗಿದೆ, ಅದರ ಅರ್ಧ ಭಾಗ ಕಟ್ಟಿ ಮಣ್ಣಾಗ್ಬಿಟ್ಟು ನಿಮಗೆ ಬೇಕಾಗಿರ್ತಕ್ಕಂಥ ಮರಗಳನ್ನ ಕರಿಬೇವಿರಬಹುದು ಅಥವಾ ನಿಂಬೆ ಗಿಡ ಇರಬಹುದು ನಿಮ್ಮ ಮನೆ ಅಂಗಳಗಳಲ್ಲೇ ಮಾಡೋದ್ರಿಂದ ಅದು ಎರಡು ರೀತಿ ಉಪಯೋಗ ಆಗುತ್ತೆ. ಒಂದು ಅದರಿಂದ ಉಪಯೋಗ ಇದೆ, ಅದನ್ನು ಬರ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಬಹುದು. ಆನಂತರ ಅದನ್ನ ಆರೈಕೆ ಮಾಡೋದ್ರಿಂದ ಹೂವು ಅಥವಾ ಅದರ ಸಂಜೆ ಹೊತ್ತು ಕೆಲವೊಂದು ಉದಾಹರಣೆ ಹೂವಿನ ಗಿಡಗಳ ಸುಗಂಧ ದ್ರವ್ಯವನ್ನು ಸಹ ಸೂಸೋದ್ರಿಂದ ನಮ್ಮ ಮನಸ್ಸು ಬಹಳ ಸಂತೋಷವಾಗಿರುತ್ತೆ. ಉದಾಹರಣೆ ನೀವು ಮಲ್ಲಿಗೆ ಹೂವಿನ ಒಂದು ಸುವಾಸನೆಯನ್ನು ಆಗ್ರಹಿಸಿದಾಗ ಕೆಲವು ಬಳ್ಳಿಗಳಿರ್ತವೆ ಮನೆಗಳಿಗೆ ಹತ್ತಿಸಬಹುದು. ಈಗ ಮಲ್ಲಿಗೆ ಹೂವು ಇರಬಹುದು ಅಥವಾ ಪೇಪರ್ ಹೂವು ಇರಬಹುದು. ಒಟ್ಟಾರೆ ಹೇಳೋದಂದ್ರೆ ಅಲಂಕಾರಿಕ ಗಿಡಗಳು ನಮ್ಮ ಒತ್ತಡ ಇರತಕ್ಕಂಥ ಜೀವನದಲ್ಲಿ ನಮ್ಮ ಒಂದು ನಾವು ಅದರ ಜೊತೆಗೆ ಒಡನಾಟ ಇದ್ರೆ ಖಂಡಿತವಾಗಿ ನಮ್ಮ ಒತ್ತಡ ರಹಿತವಾಗಿರತಕ್ಕಂಥ ಶಾಂತಿಯಿಂದ ಜೀವನ ಮಾಡಲಿಕ್ಕೆ ಬಹಳ ಸಹಕಾರಿ ಆಗುತ್ತೆ ಅಂತ ಹೇಳ್ತೇನೆ. ಹಾಗೂ ಇದರಲ್ಲಿ ಅಪರಿಮಿತವಾದ ಅವಕಾಶಗಳಿದೆ. ಈಗ ನನಗೆ ಹೇಳಿದ್ನಲ್ಲ ಬರೀ ಸರ್ ಕುಂಡಲಿ ಮಾಡೋಕ್ಕಾಗಲ್ಲ, ನಾನು ಕಡಿಮೆ ಖರ್ಚಲ್ಲಿ ಮಾಡಬೇಕು. ಇದಲ್ಲದೆ ಈ ರೀತಿ ಗ್ರೋ ಬ್ಯಾಗ್ಸ್ ಅಂತ ಬರ್ತವೆ, ಕಡಿಮೆ ದರದಲ್ಲಿ ಸುಮಾರು 25 ರೂಪಾಯಿ 30 ರೂಪಾಯಿ ಒಂದಿರುತ್ತೆ. 5 ಕೆಜಿ ಸಾಯಿಲ್ಸ್ ಮಣ್ಣು ಆಗ್ತಕ್ಕಂಥದ್ದು, ನಿಮ್ಮಲ್ಲಿ ಸಿಗ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಇರಬಹುದು. ಈ ರೀತಿ ಮಾಡೋದ್ರಿಂದ ಮತ್ತೆ ನೀರನ್ನು ದಿನ ಹಾಕಬೇಕು ಅಂತೇನಿಲ್ಲ. ಕೆಲವೊಂದು ಗಿಡಗಳು ಸುಮಾರು ಮನೆ ಒಳಾಂಗಣದಿದ್ದವು ಸುಮಾರು ವಾರಕ್ಕೆ 2 ಸರಿ ಹಾಕಿದ್ರೆ ಸಾಕು, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಒಟ್ರಾಸಿ ಈ ರೀತಿ ಒಂದು ಸೂಕ್ಷ್ಮ ಪ್ರದೇಶವನ್ನ ನಮ್ಮ ಮನೆ ಒಳಾಂಗಣಗಳಲ್ಲಿ ಈ ರೀತಿ ಅಲಂಕಾರ ಗಿಡ ಹಾಕೋದ್ರಿಂದ ನಮ್ಮ ಮನೆ ಒಳಗಿರತಕ್ಕಂಥ ಮನೆ ಸುತ್ತಮುತ್ತ ಇರತಕ್ಕಂಥ ಒಂದು ಸೂಕ್ಷ್ಮ ಪ್ರದೇಶ ಅಥವಾ ಮೈಕ್ರೋ ಕ್ಲೈಮೇಟ್ ಏನೋ ಒಂದು ಹವಾಮಾನ ಇರುತ್ತಲ್ಲ, ಖಂಡಿತವಾಗಿಯೂ ಹೊರಗಡೆ ಏನೂ ಮಾಡದಿರತಕ್ಕಂಥ ಪ್ರದೇಶಗಳಲ್ಲಿ ಸುಮಾರು 35 ಡಿಗ್ರಿ ಇತ್ತಂದ್ರೆ ಇಲ್ಲಿ ಸುಮಾರು 32 ಅಥವಾ 31 ಡಿಗ್ರಿ ಇರಲಿಕ್ಕೆ ಸಾಧ್ಯ ಇರುತ್ತೆ. ನಮ್ಮ ಒತ್ತಡ ರಹಿತ ಜೀವನದಲ್ಲಿ ಮಾನಸಿಕ ಸ್ವಾಸ್ಥತೆಗೆ ಎಲ್ಲ ಆರೋಗ್ಯ ಇದೆ, ಚೆನ್ನಾಗಿ ಸದೃಢ ಇದೆ ಸರ್, ಏನ್ ಮಾಡ್ತಾರೆ ಮನಸ್ಸು ಅಶಾಂತಿ ಸರ್ ನೋಡೋಕ್ಕಾಗಲ್ಲ ಅಂತ ಇರ್ತೀವಿ. ಹಾಗಿದ್ದಾಗ ಸೂಕ್ಷ್ಮವಾಗಿ ಇದರ ಬೆಳವಣಿಗೆನ ನೋಡೋದಲ್ದಲೆ ಅದನ್ನ ಅಬ್ಸರ್ವ್ ಮಾಡೋದಲ್ದಲೆ ಅದರ ಜೊತೆ ಒಡನಾಟ ಇದ್ರೆ ಖಂಡಿತವಾಗಿ ನಾವು ನಮ್ಮ ಮನಸ್ಸಿನ ಸುಸ್ಥಿತಿಲಿ ಇಟ್ಕೋಬಹುದು. ಜೊತೆಗೆ ಈ ಒಂದು ಗಿಡಗಳನ್ನ ಮಾಡೋದ್ರಿಂದ ಪಕ್ಕದ ಮನೆಗಳಲ್ಲಿ ಅಥವಾ ನೀವು ಮಾಡಿದ್ದೆ ಅಂದ್ರೆ ನೀವು ಇನ್ನೊಬ್ಬರಿಗೆ ನೀವು ಒಂದು ಉತ್ಸಾಹದಾಯಕವಾಗಿ ಅಥವಾ ಇನ್ಸ್ಪಿರೇಷನ್ ಅಥವಾ ನೀವೇನು ಸ್ಫೂರ್ತಿದಾಯಕವಾಗಿ ಆಗ್ತೀರ ಅವಾಗ ಎಲ್ಲರೂ ಆಗ್ತಾರೆ. ಈಗ ಸಾಮಾನ್ಯವಾಗಿ ಕೊರೋನಾದಲ್ಲಿ ಕಾಲ ಕಳೆಯದ ಹೇಗಿನ ಒಂದು ಸ್ಥಿತಿಯಲ್ಲಿ ಬಹಳಷ್ಟು ಚಿಂತಿತರಾಗಿದ್ವಿ. ಆಗ ಈಗ ಬಹುಪಾಲು ಜನ 30-40% ಜನಗಳು ಈ ಒಂದು ಅಲಂಕಾರಿಕ ಗಿಡಗಳ ಮಹತ್ವವನ್ನು ಕಂಡುಕೊಂಡು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಕನಿಷ್ಠ ಅಂದ್ರೆ ಕನಿಷ್ಠ ಅಟ್ಲೀಸ್ಟ್ ತುಳಸಿ ಗಿಡ ಇರಬಹುದು, ಅದರ ಜೊತೆಗೆ ಇನ್ನೂ ಅಲಂಕಾರಿಕ ಹೂವಿನ ಗಿಡಗಳಿರಬಹುದು ಇಡ್ತಿದ್ದಾರೆ. ಇದ್ರ ಜೊತೆಗೆ ನಾನು ತಿಳಿಸಿದಂತೆ ಆಮ್ಲಜನಕ ಶುದ್ಧೀಕಾರಕ ಇರತಕ್ಕಂಥ ಬಹಳಷ್ಟು ಒಳಾಂಗಣಗಳಿವೆ. ಸಮೀಪದ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇರಬಹುದು ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಅಥವಾ ಕೃಷಿ ಮಹಾವಿದ್ಯಾಲಯ ಇರಬಹುದು, ತೋಟಗಾರಿಕಾ ಮಹಾವಿದ್ಯಾಲಯ ಅಲ್ಲಿ ಈಗ ನಮ್ಮ ಒಂದು ಮಾಹಿತಿ ಪ್ರಕಾರ ಜೀವನದಲ್ಲಿ ಉದ್ಯಾನವನ ಅಥವಾ ಅಲಂಕಾರಿಕ ಗಿಡಗಳು ಅಥವಾ ಉದ್ಯಾನವನ ಇರತಕ್ಕಂಥ ಒಂದು ಏನು ಗಾರ್ಡನಿಂಗ್ ಅಥವಾ ಉದ್ಯಾನ ವಿನ್ಯಾಸ ಏನಿದೆ ಎಲ್ಲ ಇದೆ. ಈಗ ಭಾರತ ಸರ್ಕಾರವು ಸಹ ಒಂದು ಪ್ರದೇಶವನ್ನು ನೀವು ಲೇಔಟ್ ಮಾಡ್ತಾರೆ ಅಥವಾ ಒಂದು ವಸತಿ ಪ್ರದೇಶವನ್ನು ಮಾಡ್ತಿದ್ದಾಗ ಕನಿಷ್ಠ 20-25% ಜಾಗವನ್ನು ಉದ್ಯಾನಕ್ಕೆ ಮೀಸಲಾಗಿಡಬೇಕು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸಂಜೆ ಹೊತ್ತು ಸಣ್ಣ ಒಂದು ಉದ್ಯಾನವನ್ನು ಮಾಡಿದಾಗ ಅಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಆಟ ಒಂದು ಭಾಗದಲ್ಲಿದ್ದರೆ ಇಬ್ಬರೇ ಒಂದು ಹುಲ್ಲು ಹಾಸಿಗೆ ಮಾಡಿ ಅಥವಾ ಲಾನ್ ಮಾಡಿ 4-5 ಗಿಡಗಳನ್ನು ಮಾಡಿದಾಗ ಅದ್ರ ಗಾರ್ಡನ್ ಬೆಂಚ್ ಕೂತ್ಕೊಂಡಾಗ ಅವ್ರಿಗೆ ಬಿಡುವಿನ ಸಮಯ ಕಳೆಯೋದ್ರ ಜೊತೆಗೆ ಅವ್ರ ಮನಸ್ಸನ್ನ ಉಲ್ಲಾಸಿತ ಚೇತೋಹಾರಿಯಾಗಿ ಮಾಡ್ತದೆ. ಹಾಗಾಗಿ ನಾವು ಕೆಲಸ ಮಾಡ್ತಕ್ಕಂಥ ಆಫೀಸ್ಗಳಿರ್ಬೋದು, ನಾವು ನಿವಾಸ ಮಾಡ್ತಕ್ಕಂಥ ಮನೆಗಳಿರ್ಬೋದು, ಅಥವಾ ನಾವು ಈಗ ಉದಾಹರಣೆ ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡಿದಾಗ ಅಷ್ಟೇ ಅಲ್ಲಿ ಗಂಟೆಗಟ್ಟಲೆ ಕಾಯಬೇಕಾಗಿರುತ್ತೆ. ಕಾಯುವಿಕೆ ಮನುಷ್ಯನನ್ನ ಬಹಳಷ್ಟು ಒತ್ತಡಕ್ಕೆ ಸಲ್ಲಿಸುತ್ತೆ. ಏನ್ ಕಾದು ಕಾದು ಸಾಕಾಯ್ತಪ್ಪ ಅಂತ ಹಾಗಿದ್ದಾಗ ಆ ಸುತ್ತಮುತ್ತಲ ಪರಿಸರದಲ್ಲಿ ಈ ಅಲಂಕಾರಿಕ ಗಿಡಗಳಿದ್ದಾದ್ರೆ ಅವರ ಮನಸ್ಸಿನ ಒತ್ತಡಗಳನ್ನ ಆರಾಮ ನೋಡಿ. ಏರ್ಪೋರ್ಟ್ ಅಲ್ಲಿ ನಾವು 4-5 ಗಂಟೆ ಕಾಯ್ತೀವಿ, ಅದನ್ನ ಮನಸ್ಸಿಗೆ ತಲೆನೋವು ಬರುವುದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಸುತ್ತಮುತ್ತಲಿನ ಪರಿಸರವನ್ನ ವಿನ್ಯಾಸಗೊಳಿಸುತ್ತೆ. ಆರ್ನಮೆಂಟಲ್ ಗಾರ್ಡನಿಂಗ್, ಇಂಡೋರ್ ಗಾರ್ಡನಿಂಗ್ ಮಾಡಿರ್ತಾರೆ. ಆ ಹಸಿರುಗಳನ್ನ ನೋಡಿದಾಗ ನಮಗೆ ಮನಸ್ಸು ಯಾವತ್ತು ಒತ್ತಡದಲ್ಲಿ ಸಿಲುಕುವುದಿಲ್ಲ, ಹಂಗಾಗಿ ನಮಗೆ ತಲೆನೋವು ಬರಲ್ಲ. ಅದೇ ರೀತಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಉದಾಹರಣೆ ನಾವು ಆಫೀಸ್ ಕೆಲಸಕ್ಕೆ ಬಂದಿರ್ತೀವಿ, ಡಿಸಿ ಆಫೀಸ್ ಇರಬಹುದು, ತಾಲೂಕು ಕಚೇರಿಗಳು, ಅಲ್ಲಿ ಕನಿಷ್ಠ ಒಂದು ಸಣ್ಣ ಒಂದು ಉದ್ಯಾನವನ ಇದೆ. ಒಟ್ಟಾರಾಸಿ ಹೇಳೋದ್ರೆ ಉದ್ಯಾನವನಗಳು ನಮ್ಮ ದೈನಂದಿನ ಜೀವನ, ಬೆಳಗಿನ ವಾಕಿಂಗ್ ಇಂದ ಹಿಡಿದು ಆಫೀಸ್ ಕೆಲಸ ಮಾಡೋದಿಂದು ನಂತರ ಬಂದ ಮೇಲೆ ಸಂಜೆ ವಾಕಿಂಗ್ ಇರಬಹುದು, ಆನಂತರ ನೀವು ಎಲ್ಲೇ ಪ್ರದೇಶಗಳಿಗೆ ಹೋದಾಗ ರೈಲ್ವೆ ಇರಬಹುದು, ಯಾವುದೇ ರೀತಿ ಅಂದ್ರೆ ಸಂಚಾರ ಮಾಡ್ತಿರ್ಬೇಕಾದ್ರೆ ಬಹುಪಾಲು ನಾವು ಮನೆಯಲ್ಲಿ ಕಳೆದಿದ್ದಾಗ ಈ ರೀತಿ ಅಲಂಕಾರ ಗಿಡಗಳು ನಿಮ್ಮ ಜೀವನದ ಅವಿಭಾಜ್ಯ ಅಂಗಗಳಾಗಿ ಮಾಡ್ಕೊಂಡಿದ್ದಾದ್ರೆ ಇದು ನೀವು ಖಂಡಿತವಾಗಿ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಬಹುದು. ಕನಿಷ್ಠ ಒಂದು ಸುಮಾರು ಒಂದು ನಿಮ್ಗೆ ಏನು ನೀವು ಚಾ ಕುಡಿತೀರ ಅಥವಾ ಬೇರೆ ಏನೇನೋ ಹವ್ಯಾಸಗಳು ಮಾಡ್ತಿಲ್ಲ, ಅದರ ಹಣವನ್ನ ನೀವು ಕೂಡಿಟ್ಟು ಒಂದು ಕನಿಷ್ಠ 3-4 ಕುಂಡಲಿಗಳನ್ನು ತಂದು 4 ಗಿಡಗಳನ್ನ ಆರೈಕೆ ಮಾಡಿ ಅದರ ಬೆಳವಣಿಗೆ ನೋಡಿದಾಗ ನಿಮಗೂ ಒಂದು ರೀತಿ ಭರವಸೆ ಬರುತ್ತೆ, ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಮಾಡಿದಾಗ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಅಂದ್ರೆ ಬರೀ ನಾವು ಹಾಕಿದ್ವಿ ಸುಮ್ಮನೆ ನೋಡಂಗಿಲ್ಲ, ಅವಿನಾನುಭವ ಸಂಬಂಧವನ್ನ ಈ ಅಲಂಕಾರಗಳಿಗೆ ಇಟ್ಕೊಂಡೇ ಆದ್ರೆ ಅದರ ಪ್ರತಿಯೊಂದು ಉದಾಹರಣೆ ನಮ್ಮ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇದ್ರು, ಒಂದು ಹೂವಿನ ಸೌಂದರ್ಯವನ್ನ ಅನೇಕ ಆಯಾಮಗಳಲ್ಲಿ ನೋಡ್ತೇವೆ. ಅಂದ್ರೆ ಡಿಫರೆಂಟ್ ಆಂಗಲ್ ಅಲ್ಲಿ ಪೂಜಾರಿ ಅಂತಾನೆ ಒಳ್ಳೆ ಹೂವು ಇದೆ ನಾನು ದೇವರಿಗೆ ಅರ್ಪಿಸಬೇಕಪ್ಪ ಅಂತಾನೆ. ಇನ್ನೊಬ್ಬ ಹೇಳ್ತಾನೆ, ಕವಿ ಹೇಳ್ತಾನೆ ಇದು ಒಳ್ಳೆ ನನಗೆ ಸ್ಫೂರ್ತಿದಾಯಕವಾಗಿರುತ್ತೆ, ಅದನ್ನು ನಾನು ಕವನ ಬರಿಬಹುದು ಅಂತ ಹೇಳ್ತಾರೆ. ಇದಲ್ಲದೆ ವಿಜ್ಞಾನ ಹೇಳಿದ್ರೆ ಇದು ಒಳ್ಳೆ ಒಳ್ಳೆ ಸುಗಂಧ ಇದೆಯಪ್ಪ, ಸುಗಂಧ ದ್ರವ್ಯ ಅಂದ್ರೆ ನನ್ನ ಅರ್ಥ ಈ ಅಲಂಕಾರಿಕ ಗಿಡಗಳನ್ನ ಅಥವಾ ಯಾವುದೇ ಒಂದು ವಿಷಯವನ್ನಿದ್ದಾಗ ಅದನ್ನು ವಿವಿಧ ಆಯಾಮಗಳಲ್ಲಿ ನೋಡಬೇಕು. ನಮಗೆ ಕಣ್ಣಿಗೆ ಕಾಣದ ರೀತಿ ಆಯಾಮ ಅಂತಂದ್ರೆ ಅದು ಒಳ್ಳೆ ಶುದ್ಧಿಕಾರವಾಗಿರ್ತಕ್ಕಂಥ ಆಕ್ಸಿಜನ್. ಸರ್, ರಸ್ತೆಗಿದೆ, ಬಹಳ ಧೂಳಿದೆ ಸರ್, ಬಹಳ ನಿಮಗೆ ಉಸಿರಾಡ ಕಷ್ಟ ಸರ್, ಅಲ್ಲೆಲ್ಲ ಹೊಗೆ ಬರುತ್ತೆ ಅದು ಬರುತ್ತಂತ. ಈ ಒಳಾಂಗಣದಲ್ಲಿರ್ತಕ್ಕಂಥ ಅಲಂಕಾರಿಕ ಗಿಡಗಳು ನೀವು ಹಾಕಿದ್ದೇ ಆದ್ರೆ ಅವನ್ನೆಲ್ಲ ಖುಷಿಕರಿಸಿ ನಮಗೆ ಬೇಕಾಗಿರ್ತಂತ ಇದಿರ್ಬೋದು. ಕೆಲವೊಂದು ಸೊಳ್ಳೆಗಳನ್ನ ಓಡಿಸ್ತಕ್ಕಂಥ ಗಿಡಗಳಿದಾವೆ, ಆ ಸೊಳ್ಳೆಗಳ ಗಿಡಗಳು ಓಡಿಸ್ತಕ್ಕಂಥಿರ್ಬೋದು. ಇನ್ನು ಅನೇಕ ಅನೇಕ ನೀವು ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ಕೃಷಿ ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಹೋದಾಗ ಅಲ್ಲಿ ಪುಷ್ಪ ಕೃಷಿ ಅಥವಾ ನಮ್ಮ ತೋಟಗಾರಿಕಾ ತಜ್ಞರು ಇರ್ತಾರೆ, ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಒಟ್ಟರಾಸಿ ಏನಪ್ಪಾ ಅಂದ್ರೆ ಒತ್ತಡ ರಹಿತ ಜೀವನಕ್ಕೆ ಅಲಂಕಾರಿಕ ಗಿಡಗಳ ಒಡನಾಟ ನಿಜವಾಗ್ಲೂ ಸುತ್ತ ನಿಮಗೆ ಒಮ್ಮೆ ನೀವು ಅದರ ಸವಿ ನೋಡಿದಾಗ ಖಂಡಿತದಿಂದ ಇದೆ ಅಂತ ಅನಿಸ್ತತೆ. ದಯಮಾಡಿ ನಾವು ರೈತ ಬಾಂಧವರು ಅಥವಾ ನಮ್ಮ ಎಲ್ಲ ಸಾರ್ವಜನಿಕ ನಾಗರಿಕ ಬಂಧುಗಳು ಈ ಒಂದು ಅಲಂಕಾರಿಕ ಗಿಡಗಳನ್ನ ನಿಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡ್ಕೊಳ್ಳೋದಲ್ಲದೆ ಅವುಗಳಲ್ಲಿ ತೊಡಸ್ಕೊಂಡಿದ್ದಾದ್ರೆ ಸ್ವಾಸ್ಥ್ಯ ಅಥವಾ ಮನಸ್ಸಿನಲ್ಲಿ ಸುಸ್ಥಿತಿ ಇಟ್ಟುಕೊಂಡು ಒತ್ತಡರಹಿತ ಜೀವನ ಮಾಡಲಿಕ್ಕೆ ಸಹಕಾರಿ ಆಗುತ್ತೆ ಅಂತ ನನ್ನ ಮಾಹಿತಿ ತಿಳಿಸಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಳಿಗಾಗಿ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಅಥವಾ ತೋಟಗಾರಿಕಾ ಸಂಶೋಧನೆ ತಿಡಗುಂದಿ ಹಾಗೂ ಅನೇಕ ನಮ್ಮ ಕೃಷಿ ಮಹಾವಿದ್ಯಾಲಯ ಇಟ್ನಳ್ಳಿ ಫಾರ್ಮ್ ಇಂಥ ಅನೇಕ ಸ್ಥಳಗಳಲ್ಲಿ ನಮ್ಮ ಕೃಷಿ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಸಂಸ್ಥೆಗಳಲ್ಲಿ ಅಥವಾ ವಿಸ್ತರಣ ಶಿಕ್ಷಣ ಘಟಕ ಎಲ್ಲವೂ ಸತ ನಿಮಗೆ ಅಲಂಕಾರಿಕ ಗಿಡಗಳ ಮಾಹಿತಿ ಸಿಗುತ್ತೆ. ಅದನ್ನು ಪಡ್ಕೊಂಡು ಈ ಒಂದು ಅಲಂಕಾರಿಕ ಗಿಡಗಳನ್ನ ನಿಮ್ಮ ಮನೆಯ ಒಳಾಂಗಣಗಳಲ್ಲಿ ಅಥವಾ ಮನೆ ಮುಂಭಾಗಗಳಲ್ಲಿ ಹಾಕಿದ್ದಾದ್ರೆ ನಿಮಗೆ ಒಂದು ಅದರಿಂದ ಒಳ್ಳೆ ಮನಸ್ಸಿಗೆ ಉಲ್ಲಾಸ ಕೊಡ್ತಕ್ಕಂಥದ್ದು, ಊಟ ಮಾಡಿದ್ರೆ ಸಂತೃಪ್ತಿ ಆಗುತ್ತೆ, ಆ ರೀತಿ ಬೇರೆ ರೀತಿ ಕೆಲಸ ಮಾಡಿದ್ರೆ ನಮಗೆ ಸಂತೃಪ್ತಿ ಆಗುತ್ತೆ. ಹಂಗೆ ಈ ಒಳಾಂಗಣ ಅಭ್ಯಾಸದಿಂದ ನಿಮ್ಮ ಮನಸ್ಸಿಗೆ ಉಲ್ಲಾಸ ಕೊಡೋದಲ್ಲದೆ ಒತ್ತಡವನ್ನು ನಿವಾರಿಸಿ ನಿಮ್ಮ ಮನಸ್ಸಿನ ಸುಸ್ಥಿತಿಯಲ್ಲಿ ಸಹಾಯತ್ತೆ ಅಂತ ಹೇಳಕ್ಕೆ ನಾನು ಬಹಳಷ್ಟು ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9444939521 9449397 ತಾವು ಯಾವಾಗಲಾದರೂ ದೂರವಾಣಿ ಕರೆಗಳನ್ನು ಮಾಡಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯದ ಒಂದು ಗೇರ ಸಹಾಯವಾಗಿದೆ 1800425-7910 1800-425-7910 ಆ ಸಹಾಯವಾಣಿ ಮಾಡಿದಾಗ ಅಲಂಕಾರಿಕ ಸಸ್ಯಗಳು ಆ ಒಂದು ಇವರಿಗೆ ನಮಗೆ ಕನೆಕ್ಟ್ ಮಾಡಿದ ಸಂಪರ್ಕವನ್ನು ಟೋಲ್ ಫ್ರೀ ಅಂದ್ರೆ ಯಾವುದೇ ರೀತಿ ಶುಲ್ಕ ಇಲ್ಲ ಅದಕ್ಕೆ ಮಾಡಿದಾಗ ನಿಮಗೆ ಬೇಕಾಗಿರುವಂತಹ ಸಂಪೂರ್ಣ ಮಾಹಿತಿ ಒದಗಿಸಲಿಕ್ಕೆ ನಾವು ಸಹಾಯಕ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇದುವರೆಗೆ ಅಲಂಕಾರಿಕ ಬೆಳೆಗಳ ಉಪಯೋಗಗಳು ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪುಷ್ಪ ಕೃಷಿ ಹಾಗೂ ವಿನ್ಯಾಸ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಬಸವರಾಜಪ್ಪ ಹೆಚ್ಆರ್ ಅವರಿಂದ ಮಾಹಿತಿ ಕೇಳಿದಿರಿ. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಏನ್ ಮಾಡ್ಲಿದ್ದೀವ? ಏನಿಲ್ಲಪ್ಪ, ಈಗ ಬ್ಯಾಸಗಿ ಚಾಲು ಆಗ್ಲಿಗತ್ತಲ್ಲ. ಹೆಚ್ಚಾಗಿ ಚಾಲು ಇಲ್ಲ, ಹೆಚ್ಚಾಗಿ ಆಗ್ಲಿಗತ್ತ ದಿನಕ್ಕೆ ದಿನ. ಅದಕ್ಕೆ ಮತ್ತೆ ಬ್ಯಾಸಗಿಯಾಗಿ ಮಾಡುವಂತ ಕೆಲಸಗಳಿರ್ತಾವಲ್ಲಪ್ಪ, ಹಪ್ಪಳ ಸಂಡಗಿ ಮೆಣಸಿನ್ಕಾಯಿ ಇದು ಮಾಡಿಡೋದು. ಹೆಣ್ಮಕ್ಳು ಭಯಂಕರ ಬಿಸಿ ಆಗ್ತಿರುವ, ಮತ್ತೆ ವರ್ಷದ ತನಕ ಬೇಕಾಗ್ತಾವಲ್ಲಪ್ಪ, ಹೀಗೆ ಮಾಡ್ಬೇಕಾಗ್ತದ. ದಿನ ಮುಂದೆ ಬಹಳ ರುಚಿ ಆಗ್ತದೆ. ಮತ್ತೆ ಆದ್ರ ಗಂಡಸರು ಇದು ಮಾಡಕ್ ಕಷ್ಟ ನೋಡಿರೋದಿಲ್ಲ. ಹೌದೌದು, ಕರೆಯದ ಈಗ ಅದ್ರದೇ ಸ್ವಲ್ಪ ತಯಾರಿ ಮಾಡ್ಕೋತ ಕೂತಿದ್ದೆ ನೋಡು. ಇದು ಬಹಳ ಚಲೋ ಮಾಡಿದಿ. ಇದ್ರಂಗ ಹೊಲ್ದಾಗು ಸಹಿತ ನಾವು ಮಾಡ್ಬೇಕು. ಕರೆಯದ ಮತ್ತೆ ತಯಾರಿ. ಹೌದೌದು, ಆಮೇಲೆ ಮನ್ಯಾಗನು ಇನ್ನು ಬ್ಯಾರೇನು ಮಾಡ್ಕೋಬೇಕು. ನೋಡು, ಬಿಸಿಲು ಹೆಚ್ಚಾದಂಗ ಶೋಭಕ ಏನಾಗ್ತದೆ, ಅಡ್ಡ ಮಳಿಗಳು ಸುಳ ಆಗ್ತವೆ. ಹೌದು, ಆದ್ರೆ ಬಹಳಷ್ಟು ಜನ ರೈತರು ನಾವು ತಯಾರಾಗೋದಿಲ್ಲ ಅದಕ್ಕೆ. ಹೌದು, ಏನು ಒಂದು ಮನೆಯಾಗ ತಗಡ ಹಾಕಿರ್ತೀವಿ ಅಲ್ಲಿ ಅಲ್ಲಿ, ಈ ಮಳೆಗಾಲ ಅದೆಲ್ಲ ಕಲಿತು ಕಟ್ಟಿ ವೈರ ಹಗ್ಗ ಎಲ್ಲ ಲೂಸ್ ಆಗಿರ್ತಾವ. ಹೌದು ಹೌದು, ಗಾಳಿಗೆ ಹರ್ಕೊಂಡು ಹೋಗ್ತಾವ. ಈಗ ಏನ್ ಮಾಡ್ಕಂದ್ರೆಲ್ಲ ಟೈಟ್ ಮಾಡಿ ಫಿಟ್ ಮಾಡ್ಬೇಕು. ಖರೇನೇ ಅದು, ಯಾವ ಹರ್ಕೊಂಡು ಹೋಗ್ಬಾರ್ದು. ಇನ್ ಎರಡನೇ ಕೆಲಸ ಏನ್ ಮಾಡ್ಕಂತಂದ್ರ, ಈಗ ಹೊಲ ಎಲ್ಲ ಖಾಲಿ ಆಗ ಆಲ್ಮೋಸ್ಟ್. ಹೌದೌದು, ತೊಗರಿ ಹೊಲ ಖಾಲಿ ಆಗಿದೆ, ಎಲ್ಲ ಖಾಲಿ ಆಗಿದೆ, ಹತ್ತಿ ಹೊಲ ಖಾಲಿ ಆಗಿದೆ. ಯಾವ ಹೊಲ ಖಾಲಿ ಆಗಿ ಶೋಭಕ, ಒಂದು ಒಳಗಿನ ಕಸ ಎಲ್ಲ ತೆಗೆದು ಹೊಲ ಸ್ವಚ್ಛ ಮಾಡಬೇಕು. ಎರಡನೇದು ಮಾಗಿ ಉಳಿಮೆ ಮಾಡಬೇಕು. ಮಾಗಿ ಉಳಿಮೆ ಮಾಡೋದೇನದ, ಯಾವಾಗಾರ ಉಳಿಮೆ ಅಂತ ಮಾಡಬೇಕು. ಯಾಕೆ ಮಳೆಗಾಲದಾಗ ಬಿತ್ತಬೇಕು ಅಂತಂದ್ರೆ, ಮಳೆಗಾಲದಾಗ ನೇಗಿಲು ಹೊಡೆದು ಹೊಲ ತಯಾರು ಮಾಡಿ ಬಿತ್ತಬೇಕು. ಆದ್ರೆ ಮಳೆಗಾಲದ ಅವಾಗೆ ನೇಗಿಲು ಹೊಡೆದು ಅವಾಗೆ ಬಿತ್ತದಕ್ಕಿಂತ ಈಗ ನೇಗಿಲ ಹೊಡೆದ್ರ ಏನಾಗ್ತದ, ಬಿದ್ದ ನೀರು ಒಳಗೆ ಹಿಂಕೊಂಡ್ಬಿಡ್ತದ, ಭೂಮಿ ಸೈಲ್ ಆಗ್ತದ. ಹೌದಲ್ಲ ಮತ್ತೆ ನೋಡು, ನೀ ಹೇಳದಂಗ ಅವಂತ ಹಾಗೆ ಆಗ್ತಾವ. ಅದ್ರ ಜೊತೆ ಇನ್ನೊಂದು ಮುಖ್ಯ ಏನಂತಂದ್ರ, ಯಾವ ನಾವು ಬೆಳಿ ಬೆಳೆದಿರ್ತೀವಿ ನೋಡು, ಆ ಬೆಳಿ ರೋಗಾಣುಗಳು ಆಮೇಲೆ ಕೀಟದ ಕೋಶಗಳು ಅವು ಸೀಸನ್ ಮುಗಿತ್ ನೋಡು, ಅವ್ ಒಳಗ್ ಬಿದ್ದಿರ್ತಾವ. ಅವ್ ಎಷ್ಟ್ ಶಾಣೆ ಇರ್ತಾವ ಅಂದ್ರ, ಮುಂದ್ ಮಳಿ ಬರತನಾನು ಒಳಗೆ ಕೊಡ್ತಾವ. ಅಪ್ಪ ಯಾವ ಮಳಿ ಸುರ ಐತ್ ನೋಡು, ಮತ್ ಒಳಗಿನ ಬಂದ್ ತಮ್ ಕೆಲಸ ಶುರು ಮಾಡ್ತಾವ. ಮಾಗಿ ಉಳಿಮೆ ಮಾಡಿದ್ರೆ ಏನಾಗ್ತಂದ್ರೆ, ಒಳಗಿಂದ ಕೋಶ ಇರ್ತಾವಲ್ಲ ಅವೆಲ್ಲ ಬಿಸಿಲಿಗೆ ಹೊರಗೆ ಬರ್ತಾವ. ನೀ ಯಾವಾಗೇನೋ ನೇಗಿಲು ಹೊಡೆ ಬಂದ ಹಿಂದೆ ಕೊಕ್ಕರಿ ಇವೆಲ್ಲ ಪಕ್ಷಿಗಳು ಬಿಳಿ ಪಕ್ಷಿಗಳು ಇರ್ತಾವಲ್ಲ, ಕೊಕ್ಕರೆ ಬಂದಿರ್ತಾವ ಹಿಂದೆ, ಯಾಕೆ ಬರ್ತಾವ ರೈತರ ಹಿಂದೆ ಅವು ಹೋಗ್ತಿರ್ತಾವ ಹಂಗೇನೆ. ಹೌದಿಲ್ಲ, ಅವು ನೇಗಿಲು ಹೋಗೋ ಮುಂದೆ ಏನೇ ಹುಳ ಬರ್ತಾವ ಎಲ್ಲ ಹಾಸ್ಕೊಂಡ್ ತಿಂತಾವ. ಅಷ್ಟು ಅಂತ ಅವಕ್ಕೆ ಹಾರ್ಸ್ಕೊಂಡ್ ತಿನ್ಲಿಕ್ಕೆ ಆಗುದಿಲ್ಲ, ಅಷ್ಟು ಪಕ್ಷಿ ಇರೋದಿಲ್ಲ, ಬಿಸಿಲದಲ್ಲ ಸೂರ್ಯದೇವ. ಹೌದೌದು, ಅದ್ರಲ್ಲಿಂದ ಅರ್ಧ ಇದಾಗ್ಬಿಡ್ತಾವಲ್ಲ, ಪೂರ್ಣ ಬಿಸಿಲು ಹೋಗಿ ಭೂಮಿಗೆ ಹೀಟ್ ಹೆಚ್ಚಾಗಿ ಆ ಉಳಿದಿವೆಲ್ಲ ಸತ್ತೋಗ್ಬಿಡ್ತಾವ, ಭೂಮಿ ಕಾವಾಗ್ಬೇಕು. ಆಮೇಲೆ ನೀ ಹೇಳಿದಂಗ ಅಡ್ಡ ಮಳಿ ಬಂದಾಗ ನೀರು ಅಷ್ಟು ಇಂಗುತ್ತದೆ, ಹರ್ಕೊಂಡ್ ಹೋಗೋದಿಲ್ಲ. ಮಳಿ ಜೋರ್ ಬಂದಾಗ ಏನ್ ನೀರ್ ಹರ್ಕೊಂಡ್ ಹೋಗ್ತಾ ನೋಡು, ಬರೀ ನೀರೇ ಹೋಗ್ತದೆ, ನೀರ್ ಸ್ವಚ್ಛ ಇರ್ತದೆ, ಮಣ್ಣು ಮಣ್ಣು ಇರ್ತದೆ, ಮಣ್ಣೆ ಆಗ್ತದೆ ಮತ್ತೆ ಮ್ಯಾಲಿನ ಬರ ಮುಂದೆ ಸ್ವಚ್ಛ ಇರ್ತದೆ, ಇಲ್ಲಿ ಭೂಮಿಗೆ ಬಿದ್ದ ಮೇಲೆ ಮಣ್ಣಾಗ್ಬಿಡ್ತದಪ್ಪ. ಮಣ್ಣು ತಗೊಂಡೇ ಹೋಗ್ತಾ ಹರ್ಕೊಂಬ. ಹೌದ್ ಮತ್ತೆ ಹೋಗಂಗ ಮಳಿ ಬಂತು ಅಂದ್ರೆ ಮಣ್ಣು ತಗೊಂಡೆ ಹೋಗ್ಬೇಕು. ಅಂದ್ರ ಎಷ್ಟು ಮಣ್ಣು ಹರ್ಕೊಂಡ್ ಹೋಗ್ತಾ ನೋಡು, ಅಷ್ಟು ನಮ್ಮ ತ್ರಾಸ ಆಗ್ತದೆ, ಮಾಡ್ಕೋಬೇಕು. ಆದ್ರೆ ಬಹಳ ಮಂದಿ ಮಾಡ್ಕೊಳ್ಳಲ್ಲ ಹೌದಿಲ್ಲ. ಇದಕ್ಕೆ ನಾವು ತಿಳಿಬೇಕು ಅಂತ ಏನ್ ಮಾಡಕ್ ಶಿವಮಕ್ಕ, ನೇಗಿಲ ಹೊಡೆದ ಮೇಲೆ ಇನ್ನೊಂದ್ ಏನ್ ಮಾಡಬೇಕು, ಅಲ್ಲಿ ಅಲ್ಲಿ ಅಲ್ಲಿ ತಗ್ಗು ಮಾಡಬೇಕು. ನಿಮ್ಗೆ ಎಷ್ಟು ಸೈಜ್ ಬೇಕು ಆ ಸೈಜ್ ಹೊಲ ತುಂಬಾ ತಗ್ಗು ಮಾಡ್ರಿ. ಸಣ್ಣ ರೈತಿರ್ಲಿ ದೊಡ್ಡ ರೈತಿರ್ಲಿ ಎಲ್ಲಾರು, ನೀವು ಎಷ್ಟೇ ಎಕರೆ ಹೊಲ ಅಂತ ಇಟ್ಕೊ, ನೇಗಿಲ ಹೊಡೆದ ಮೇಲೆ ಏನ್ ಮಾಡ್ರಿ, ಒಂದು ನೇಗಿಲ ಇಳಕಲ್ಲಿ ಅಡ್ಲ ಹೊಡಿಬೇಕು. ಅದಂತ ನಮ್ ರೈತರು ಮಾಡೇ ಮಾಡ್ತಾರೆ, ತೆಗ್ ಹೆಂಗಿರ್ತ ನೋಡು, ಇಳಿಜಾರು ಇಳಿಜಾರು ಅಡ್ಲಾಗಿ ನೇಗಿಲು ಹೊಡಿಬೇಕು. ಆಮೇಲೆ ಅಲ್ಲಿ ಅಲ್ಲಿ ಅಲ್ಲಿ ಹೊಲ ತುಂಬಾ ತೆಗ್ ಮಾಡ್ಬೇಕು. ನೀವು ಕಬ್ಬಿಣ ಬುಡಿ ತೊಗೋರಿ, ಆ ಪೌಡಿ ತೊಗೋರಿ, ಏನೇ ತೊಗೋರಿ, ಒಂದ್ ಎರಡೆರಡು ಫೀಟ್ ದಿಡ್ ದಿಡ್ ಫೀಟ್ ಆಗ ತೆಗ್ ಮಾಡು. ಈ ಅಡ್ಮಳಿ ಬಂದಾಗ ನೀರೆಲ್ಲ ಒಳಗ ನಿಂತು ಹಿಂಗಿತ್ತದ, ಹಿಂಗಿದಾಗ ಏನಾಗುತ್ತ, ಒಂದು ಮಣ್ಣು ಹರ್ಕೊಂಡು ಹೋಗೋದಿಲ್ಲ. ಎರಡನೇದಾಗ್ತಂದ್ರ ನಮ್ಮ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ. ಇದಕ್ಕೆ ನಾವ್ ಏನ್ ಖರ್ಚು ಮಾಡೋಕವ, ಏನೂ ಇಲ್ಲ, ಗಳೆ ಅಂತ ಹೊಡಿತಿರ್ತದ, ಆಮೇಲೆ ಒಂದ್ ಸ್ವಲ್ಪ ಅಂದ್ರೆ ತೆಗಿಯೋದು ಒಂದೇ ಕೆಲಸ ನೋಡಲ್ಲ. ಹೌದಲ್ಲ, ಅದಕ್ಕೇನ್ ಖರ್ಚಾಗೋದು, ಅದರಿಂದ ಏನ್ ನಮ್ಗೆ ಲಾಭ ಆಗೋದಲ್ಲ, ಅದು ಬಹಳ ನಮಗ ಉಪಯೋಗ. ಇದ್ರ ಜೊತೆಗೆ ಹೋಗಕ ಇನ್ನೊಂದ್ ಏನಂತಂದ್ರ, ಹೊಲ ಖಾಲಿ ಆದಾಗ ಮಣ್ಣಿನ ಮಾದರಿ ತಗೊಂಡು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಹಾ, ಅದು ಒಂದು ಮುಖ್ಯ ಅದ ನೋಡಪ್ಪ. ಈಗ ಬಹಳ ಜನ ಮಾಡಿಸ್ಲಿಕತ್ತಾರ, ಆದ್ರೂ ಸ್ವಲ್ಪ ಇನ್ನ ಕಡಿಮೆನೇ ಅದ. ಹೌದೌದು, ಬಹಳ ಮಂದಿ ಕೇಳಲಿಕತ್ತಾರ ಈಗನು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಹೇಳಿ. ಮತ್ತೆ ಅದನ್ನ ಹೆಂಗ ಒಂದೇ ಕಡೆ ಮಣ್ಣು ತಗೊಂಡು ಹೋಗ್ಬೇಕು, ಅಥವಾ ಎಲ್ಲಾ ಕಡೆ ತಗೊಂಡು ಎಷ್ಟು ತಗೊಂಡು ಹೋಗ್ಬೇಕು, ಏನ್ ಕತ್ತಿ ಅದು ನೋಡು. ಅದಕ್ಕೆ ಪದ್ಧತಿ ಅದ, ಅದಕ್ಕೆ ಏನ್ ಮಾಡಬೇಕು, ಊರಾಗ ರೈತ ಸಂಪರ್ಕ ಕೇಂದ್ರ ಇರ್ತಾವ. ಹೌದಲ್ಲ, ಕೃಷಿ ಅಧಿಕಾರಿಗಳು ಇರ್ತಾರ, ಅವ್ರಿಗೆ ಹೋಗಿ ಭೇಟಿಯಾಗ್ರಿ, ಹಿಂಗ್ ಮಾಡ್ಬೇಕ್ರಿ ಅಂದ್ರೆ ಎಲ್ಲ ಡೀಟೇಲ್ ಕೊಡ್ತಾರ. ಒಂದೇನು ಗಿಡದ ಹೆಳಿ ತೆಗಿಬಾರ್ದು, ಬೋದಿನ ಗುಂಟ ಅಂದ್ರೆ ಬದು ಇರ್ತಾವಲ್ಲ ವಡ್ಡ ಬದುವಿನ ಗುಂಟ ತೆಗಿಬಾರ್ದು, ನಡು ಅಲ್ಲಿ ಅಲ್ಲಿ ಅಲ್ಲಿ ಅಲ್ಲಿ ತೆಗಿಬೇಕು, ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋದು ಯಾಕೆ ಉಪಯೋಗಿಸ್ಬೇಕಂದ್ರ, ನಾವ್ ಏನ್ ಬೆಳಿ ಬೆಳಿಬೇಕಂತ ಮಾಡಿವಲ್ಲ ಅದಾದ್ರೆ ಬರೀಬೇಕು ನಮ್ಮೊಂದು ಚೀಟಿದಾಗ, ರೈತರ ಹೆಸರು, ಸರ್ವೆ ನಂಬರು, ಊರು, ಆಮೇಲೆ ಹಿಂದೆ ಯಾವ ಬೆಳಿ ಬೆಳೆದಿದ್ವಿ, ಮುಂದೆ ಯಾವ ಬೆಳಿ ಬೆಳೆದಿದ್ವಿ ಅಂತಂದ್ರ ಅದ್ರೊಳಗೆ ಏನು ಪೌಷ್ಟಿಕಾಂಶ ಅದವ, ಆ ಬೆಳಿಗೆ ನಾವ್ ಎಷ್ಟು ಹಾಕಬೇಕು ಅನ್ನೋದನ್ನ ಅವರು ನಮ್ಮ ರೆಕಮೆಂಡೇಶನ್ ಕೊಡ್ತಾರೆ. ಅಂದ್ರೆ ಮುಂದೆ ಬೆಳಿಬೇಕಾದಂತ ಬೆಳಿಗೆ ಪೋಷಕಾಂಶಗಳು ಅದಾವೋ ಇಲ್ಲ ಅನ್ನೋದು ಗೊತ್ತಾಗ್ತದಲ್ಲಿ, ಇದ್ದಿದ್ದಿಲ್ಲ ಅಂದ್ರೆ ಇದನ್ನ ಹಾಕ್ರಿ ಅಂತ ಹೇಳ್ತಾರೆ ಅವರು. ಯಾವ್ದ್ ಕಡಿಮೆ ಅದ, ಯಾವ್ದು ಹೆಚ್ಚಿಗೆ ಅದ, ಕೆಲವೊಂದು ಹೆಚ್ಚಿಗೆ ಇರ್ತಾವ. ಹೌದ್ ಮತ್ತೆ ಹೆಚ್ಚಿಗಿದ್ದಾಗ ಮತ್ ನಾವ್ ಯಾಕೆ ಹಾಕ್ಬೇಕು, ಖರೆ ಹಾಕಬಾರ್ದು ಅಂದ್ರೆ. ಹಿಂಗಾಗಿ ನಾವು ಖರ್ಚನ್ನ ಕಡಿಮೆ ಮಾಡ್ಕೊಳ. ಇನ್ನೊಂದು ಚೌಕ ಬ್ಯಾಸಗಿ ಒಳಗ್ ಬಹಳ ಬಹಳ ಬಹಳ ಮುಖ್ಯ ಅಂತಂದ್ರ, ಈ ನಿಂಬಲ್ಲಿ ಎಮ್ಮೆ ಅದಲ್ಲ, ಅದಲ್ಲ ಆಕಳದ, ಆಕಳನ್ನು ಅದ, ಎತ್ತುಗಳದಾವ, ಹಾಲು ಕೊಡ್ಲಿ ಕೊಡ್ಲಿಕ್ಕೆ ಬ್ಯಾಸಿಗೆ ಹಾಲು ಕಡಿಮೆ ಆಗ್ತಾವ, ಆಗ್ತಾವ ಬಿಡು, ಸ್ವಲ್ಪ ಕಮ್ಮಿ ಆಗ್ತಾವ. ಮತ್ ಯಾಕೆ ಆಗ್ತಾವ, ಹೆಚ್ಚಿಗೆ ಮಾಡ್ಬೇಕಂದ್ರೆ ಏನಾರ ಪ್ರಯತ್ನ ಮಾಡ್ಬೇಕಲ್ಲ. ಯಾಕಂದ್ರೆ ಮತ್ತೆ ಬ್ಯಾಸಿಗೆನೆ ಇರ್ತದಪ್ಪ, ನಮ್ಗೆ ಹೆಂಗ ಸರಿಯಾಗಿ ಊಟ ಹೋಗಂಗಿಲ್ಲ, ಅವಕ್ಕೂ ಹಂಗೆ ಆಗ್ತದ ಅಂತ ಅನ್ಕೋತದ. ಅನ್ಕೋತದ, ಒಪ್ಕೊಂಡೆ. ಅದಕ್ಕೆ ಸ್ವಲ್ಪ ನಾವು ಅನುಕೂಲ ಮಾಡಿಕೊಟ್ರ ಆ ಪೂರ್ಣ ಕಡಿಮೆ ಆಗಿದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಹಾಲಿನ ಇಳುವರಿ ನಾವು ಅಷ್ಟೇ ಇಟ್ಕೊಳ್ಳಿಕ್ ಪ್ರಯತ್ನ ಮಾಡಬಹುದು. ಏನ್ ಮಾಡ್ಬೇಕಂತ, ಅದಕ್ಕ ಏನ್ ಮಾಡ್ಬೇಕು, ನೀ ಏನ್ ಕೊಟ್ಟಿಗೆ ಮಾಡಿರ್ತಿ ನೋಡು. ಹೌದು, ನಮ್ಗೆ ಹೆಂಗ್ ಮನ್ಯಾಗ ನಾವು ಕೂಲರು ಎ ಸಿ ಹಾಕೊಂಡಿರ್ತೀವಿ, ಅವಕ್ಕೂ ಶೆಕೆ ಆಗ್ತದ. ಅದಕ್ಕೆ ಏನ್ ಮಾಡ್ಬೇಕು, ಈ ತಗಡನೆ ಹಾಕೊಂಡಿರ್ತಿಟ್ಕೋ, ಅದ್ರ ಮೇಲೆ ಬೇರೆ ಕಳಕಿ ಇರ್ತಾರ, ತೊಗರಿ ಕಟ್ಟಿಗೆ ಆಯ್ತು, ಹತ್ತಿ ಕಟ್ಟಿಗೆ ಆಯ್ತು, ಯಾವ್ದೇ ಅದ್ರ ಮೇಲೆ ಎಲ್ಲ ಹೊಚ್ಚಿಬಿಡೋ, ಮೇಲೆ ಒಂದ್ ಎರಡ್ ಲೇಯರ್ ಹಾಕ್ಬಿಡೋದು, ತಂಪಾಯ್ತಾ. ಮುಂದ ಈ ಗೋಣಿ ಚೀಲ ಒಂದಕ್ಕೊಂದು ಕಟ್ಟಿ ನೋಡಕ್ ಪರ್ದಾ ಮಾಡ್ಬಿಡ್ಬೇಕು. ಓಹೋಹೋ, ದನಗಳ ಕೊಟ್ಟಿಗೆ ಪರ್ದಾ ಹಾಕಿಬಿಡ್ಬೇಕು. ಪರ್ದಾ ಹಾಕಿಬಿಡು, ಪರ್ದಾ ಹಾಕಿ ಏನಂತ, ಅದಕ್ಕೆ ನೀರ್ ಹೊಡೆದ. ಹೌದ್ ಮತ್ತೆ ತಂಪಾಗಿ ಬಿಡ್ತದಲ್ಲೇ, ಏನ್ ಖರ್ಚು ಮಾಡಿದಂಗಾಯ್ತು? ಏನ್ ಖರ್ಚಿಲ್ಲ, ಹಳಿ ಗುಣಿಚೀಲ ಮನೆಗೆ ಇರ್ತಾವ. ಹೌದು, ಒಗೆ ಬದ್ಲಿ ಉಪಾಯ ಮಾಡ್ಕೊಂಡು ಹೋಗಿದ್ ಬಿಡುದು. ಹಂಗ ಒಗೆದಿಲ್ಲ, ಮತ್ತೆ ಉಪಾಯ ಮಾಡ್ಕೊಂಡು ತಿಪ್ಪೆ ಹಾಕಿದ್ರೆ ಗೊಬ್ಬರ ಆಗ್ತದ. ಗೊಬ್ಬರ ಹೌದು. ಈ ಉಳಿಕೆಗಳೇನಿರ್ತಾವಲ್ಲ, ಯಾವ್ದು ವೇಸ್ಟ್ ಆಗಂಗಿಲ್ಲ ನೋಡೋದು. ಯಾವ್ದು ವೇಸ್ಟ್ ಮಾಡಬಾರ್ದು. ಕರೆನೆ, ಉಳಿಕೆ ಹೆಂಗ್ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿತು. ನಮ್ ತಿಳಿಲಿಲ್ಲ, ವಿಜ್ಞಾನಿಗಳು ಕೂತಾರಲ್ಲಿ. ಹೌದೌದು, ಅರಿಗೆ ಹೋಗಿ ಕೇಳೋದು ನೋಡ್ರಿ ಸಾಬ್ರೆ, ಇದ್ ಹೆಂಗ್ ಮಾಡ್ಬೇಕ್ರಿ ಅದ ಹೇಳ್ತಾರ ಅಂದ್ರ. ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ, ಇದ್ರ ಜೊತೆಗೆ ಹಾಲಿನ ಇಳುವರಿ ಇಟ್ಕೋಬೇಕು ಅಂತಂದ್ರ ಹಸಿ ಹುಲ್ ಕುಡ್ಲಿಕ್ ಪ್ರಯತ್ನ ಮಾಡು. ಹಸಿ ಹುಲ್ ಎಲ್ಲಿ ಸಿಗುತ್ತದೆ? ಅದೇ ಹಳ್ಳಿಗೆತಿ ನಾನು, ಹೊಲ ಅರೆ ಖಾಲಿ ಆಗ್ಯದ, ಹಸಿ ಹುಲ್ ಎಲ್ಲಿ ಬರಬೇಕು ಈಗ ಅದಕ್ಕೆ? ಹೌದಿಲ್ಲ, ಮತ್ತೆ ಸ್ವಲ್ಪ ನೀರಾವರಿ ಇತ್ತು ಅಂತಂದ್ರ ಒಂದ್ ಸ್ವಲ್ಪ ಹಸಿ ಹುಲ್ ಹಾಕೊಳ್ಳಿಕ್ ಪ್ರಯತ್ನ ಮಾಡು. ಅಂದ್ರೆ ಒಣ ಹುಲ್ಲಿನ ಜೊತೆಗೆ ಹಸಿ ಹುಲ್ಲು, ಚುನ್ನಿ, ಹಿಂಡಿ ಇವೆಲ್ಲ ಕಲಿಸಿಕೊಟ್ಟಿವಿ ಅಂತಂದ್ರೆ ಏನಾಗುತ್ತೆ, ಅವು ತಿಂತಾವ, ಹಾಲು ಕುಡಿತಾವ. ನಾವು ಹೋಳಿಗೆ ಅಡಿಗೆ ಮಾಡಿರ್ತೀನಿ, ಬರೀ ಹೋಳಿಗೆ ಒಂದೇ ಮಾಡ್ತಾ ಸರಿ, ಏನೇನ್ ಮಾಡ್ತೀವಳು? ಅದ್ರ ಜೊತೆಗೆ ಎಲ್ಲ ಬೇಕಾಗ್ತದಪ್ಪ, ಮ್ಯಾಲ್ ಬಜಿ ಬೇಕಾಗ್ತದೆ, ತುಪ್ಪ ಬೇಕಾಗ್ತದೆ, ಹಾಲು ಬೇಕಾಗ್ತದೆ, ಹಪ್ಪಳ ಬೇಕಾಗ್ತದೆ, ಮುದಿ ಪಲ್ಯ ಬೇಕು, ಚಟ್ನಿ ಬೇಕು, ಮತ್ತೆ ಹೌದಿಲ್ಲ ಅಂತಂದ್ರ ಅವು ಅದ್ರ ಜೊತೆಗೆ ಇರುವಂತ ಕಂಪಲ್ಸರಿ. ಹಂಗ ನಾವೇನಂತಂದ್ರ ದನಕರುಗಳಿಗೂ ಸಹಿತ ಇವೆಲ್ಲ ಹಾಕೊಡ್ಬೇಕು. ಅದ್ರ ಜೊತೆಗೆ ಕರುಗಳ ಒಂದು ಆರೋಗ್ಯನು ಕಾಪಾಡ್ಕೊಳ್ಬೇಕು, ಅವು ಬಹಳ ಮುಖ್ಯ ಇರ್ತದೆ. ಯಾಕಂದ್ರೆ ಕರುವಿನ ಆರೋಗ್ಯ ಇತ್ತಂದ್ರೆ ಆಕಳು ಚಲೋ ಇರ್ತದೆ. ಯಾಕಂದ್ರೆ ನಮ್ ಕೂಸಿಗೆ ನಮ್ಮ ಮಕ್ಕಳಿಗೆ ಏನಾದ್ರು ನಾವು ಆರಾಮ ಇರ್ತೀವಿ. ಎಮ್ಮೆ ಕರ ಇರ್ಲಿ, ಆಕಳ ಕರ ಇರ್ಲಿ, ಅದ್ರ ಕಾಳಜಿ ತಗೋಬೇಕು. ಆಮೇಲೆ ಬ್ಯಾಸಿಗೆಯೊಳಗೆ ಕೆಲವು ಲಸಿಕೆಗಳು ಇರ್ತಾವ, ಲಸಿಕೆಗಳನ್ನ ಹಾಕಿಸ್ಬೇಕು. ಆಮೇಲೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆಯ್ತು ದವಾಖಾನೆಗೆ ಹೋಗ್ಬೇಕು. ಮಾಡ್ಲಿತ ನಮ್ ರೈತರು ಮಾಡಲ್ಲ ಅಂತಲ್ಲ, ಆದ್ರೆ ಇನ್ನೂ ಕಾಳಜಿ ತಗೊಳ್ಳೋದು ಬಹಳ. ಅಂದ್ರೆ ಇಷ್ಟೆಲ್ಲ ನಾವು ಮಾಡಿದೀವಿ ಅಂತಂದ್ರೆ ಸಮಸ್ಯೆ ಆಗಿ ಬಹಳ ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಇದ್ದಾಗ ಮುಂಜಾಗ್ರತಾ ಕ್ರಮ ತಗೊಂಡಿವಿ ಅಂತಂದ್ರೆ ಸಮಸ್ಯೆ ಆಗೋದನ್ನ ಕಡಿಮೆ ಮಾಡ. ಸಮಸ್ಯೆ ಆಗೋದು ಕಮ್ಮಿ ಆಗ್ತದೆ, ಮ್ಯಾಲ ಮನುಷ್ಯಗ ನೆಮ್ಮದಿ ಇರ್ತದೆ. ಹೌದಲ್ಲ, ಯಾಕಂತಂದ್ರೆ ಬ್ಯಾಸಿಗೆಯಿಂದ ನಮಗೂ ಬಹಳ ಸುಸ್ತಾ. ಹೌದು. ಆಮೇಲೆ ಸ್ವಲ್ಪ ಇನ್ನೊಂದ್ ಹಿಂಗ್ ಹೇಳ್ಬೇಕು, ಏನಂತಂದ್ರೆ ಈಗ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಒಂದ್ ಕೆಲಸ ಮಾಡ್ಬೇಕು. ಮತ್ತೆ ಯಾವ್ದದು? ಮನೆ ಯಾರು ಪುಸ್ತಕ ಇರ್ಬೇಕಿಲ್ಲ, ಇರ್ತಾವಲ್ಲ, ಎಂದ್ರೆ ತಿರುವಿ ಹಾಕೇನು ಓದದಂತ ಹೇಳ್ತೀನಿ. ನಾವ್ ಸ್ವಲ್ಪ ಓದ್ತಿರ್ತೀವಪ್ಪ ಹಂಗೆ. ಹೌದಲ್ಲ, ಅಂತಂದ್ರ ನಾನ್ತೀನಿ ಯಾವಾಗೆ ಈ ಬ್ಯಾಸಿಗೆಯೊಳಗೆ ಏನಾಗುತ್ತೆ, ಬಿಸಿಲು ಬಹಳ ಇರ್ತದೆ, ಬಿಸಿಲು ಬಹಳ ಇರ್ತದೆ, ಹಗಲು ಜಾಸ್ತಿ ಇರ್ತದೆ, ಜಾಸ್ತಿ ಇರ್ತದೆ, ಚಾ ಮಾಡಕ್ ನಾಕಾಗ್ಬೇಕು, ನಾಲ್ಕು ಟೈಮ್ ಫಿಕ್ಸ್ ಮಾಡ್ರಿ. ಪುಣ್ಯಾತ್ಮ ಗುಣ ಇಲ್ಲ, ಕರೆನೇ ಅದು. ಚಾ ಅಂದ್ರೆ ಎಲ್ಲ ನಾಲ್ಕಂತೆ ಚಹಾ ಕುಡಿಯೋದು, ನಾಲ್ಕೇ ಆಗಬಲ್ದು ಜಲ್ದಿ. ಹೌದು, ನಾಲ್ಕಾಗ್ಬೇಕು ಅಂತಂದ್ರೆ ಯಾರೇ ನಾವು ಓದಿದವ್ರು ಇದ್ದೀವಿ, ಪುಸ್ತಕ ಓದ್ಲಿಕ್ಕೆ ಪ್ರಯತ್ನ, ಯಾರು ಕಲ್ತಿಲ್ಲ ನೋಡು, ನಾವು ಓದಿದ್ದು ಅವ್ರಿಗೆ ಹೇಳ್ಬೇಕು, ಕರೆನೇ ಅದ, ಎರಡು ಕೆಲಸ. ಹೌದು. ಆಮೇಲೆ ಪುಸ್ತಕ ಏನ್ ಗುರ್ತೇನೋ ಎಂತ ಸಂಗತಿ ಅಂದ್ರೆ ಸಾಕಷ್ಟು ವಿಷಯ ನಮ್ಗೆ ಹೇಳ್ಕೊಡ್ತ, ಮನ್ಯಾಗ ಅಲ್ಮಾರಿಗೆ ಬಿದ್ದಿರ್ತಾವ, ಎಲ್ಲಿದ್ದನ ನಾವು ತೆಗೆದು ಓದೋದಿಲ್ಲ, ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಯಾವಾಗ ಓದಿ ಅದ್ರೊಳಗಿಂತ ನಾಲೇಜು ಬುದ್ಧಿವಂತಿಗೆ ನಮ್ ತಲೆ ಬರ್ತ ನೋಡು. ಅದಕ್ಕೆ ಒಳ್ಳೆ ಗೆಳೆಯ ಅಂತ ಹೇಳ್ತಾರೆ, ಪುಸ್ತಕ ಅನ್ನೋದು ಒಳ್ಳೆ ಗೆಳೆಯ. ಹೌದಲ್ಲ, ಯಾರು ಬೇಕಾದ್ರೂ ಮೋಸ ಮಾಡಬಹುದು, ಖರೆ ಪುಸ್ತಕಗಳು ಮೋಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದ ಆಮೇಲೆ ಯಾವ್ದು ಪುಸ್ತಕ ಇದು ಉಪಯೋಗ ಇಲ್ಲ ಅಂತ ಅನ್ನೋದಿಲ್ಲ, ಒಂದಿಲ್ಲ ಒಂದ್ ರೀತಿ ಅದ್ರೊಳಗೆ ವಿಷಯಗಳು ಇದ್ದೇ ಇರ್ತಾವ, ಅದನ್ನ ನೋಡ್ಕೋಬೇಕು, ಓದ್ಕೋಬೇಕು, ನಮ್ ಜೀವನದಾಗ ಅಳವಡಿಸಿಕೊಳ್ಬೇಕು. ಹೌದು, ಒಬ್ರು ಹೇಳ ತಿಳಿದವ್ರು ಏನಂತಂದ್ರ, ಏನಂತ ನೋಡೋ ದೃಷ್ಟಿ ಬದಲಾದ್ರ ಸೃಷ್ಟಿ ಬದಲಾಸ್ತದ. ಸೃಷ್ಟಿ ಅಂದ್ರೆ ಬದಲಾಸ್ತೇನ, ಸೃಷ್ಟಿ ಅದೇ ಇರ್ತದೆ, ಅದೇ ಇರ್ತದೆ. ಮುಂಜಾನೆ ಸೂರ್ಯ ಹುಡ್ತಾರ, ಮಧ್ಯಾಹ್ನ ಆಗ್ತಾ, ರಾತ್ರಿ ಮುಣುಗ್ತಾನ, ಇದೇ ಒಂದ್ ನಿಯಮ. ಹೌದು, ಈ ಮುಂಜಾನೆ ಸೂರ್ಯ ಹುಟ್ಟಿ ಮುಳುಗೋದ್ರ ನಾವೇನ್ ನೋಡೋ ದೃಷ್ಟಿ ಇರ್ತದ ಅದನ್ನ ನಾವು ಬದಲಾಸ್ಕೊಂಡು ಹೋದಿವಿ ಅಂತಂದ್ರೆ ಸೃಷ್ಟಿ ಬದಲಾವಣೆ ಸಾಕಷ್ಟು ನಾವು ಚಮತ್ಕಾರ ಮಾಡುವುದು, ಆರಾಮದ ಬದುಕಲಿಕ್ಕೆ ಪ್ರಯತ್ನ ಮಾಡುದು. ಶುಭಕ, ಬಹಳ ಟೈಮ್ ಆಯ್ತವ, ಬಹಳತ್ತಾಯ್ತು, ಸ್ವಲ್ಪ ನಡೀತೀನಿ. ಹೌದಾ, ಮತ್ತೇನಾರ ತಣ್ಣಗ್ ಕುಡಿಯೋದು ನೋಡು, ನಿನಗಾರ ಗುರ್ತ ನಾನು ಚಾ ಕುಡಿಯಂಗಿಲ್ಲ ಅಂತ ಅದಕ್ಕೆ ಕೇಳಿ. ಕೆಲಸ ಏನ್ ಮಾಡಕಂತಂದ್ರ ಮಜ್ಜಿಗೆ ಮನೆಗೆ ಅವಲ್ಲ, ಸ್ವಲ್ಪ ಕೊತ್ತಂಬರಿ ಹಾಕ, ಒಂದ್ ಸ್ವಲ್ಪ ಅಲ್ಲ ಹಾಕ. ಆಯ್ತು, ಮಟ್ಟ ಮಾಡಿಕೊಡ ಅಂತೀನಿ, ರುಚಿ ರುಚಿ ಮಜ್ಜಿಗೆ ಖಾಲಿ ಕೊಡಬೇಡ, ಇದನ್ನೆಲ್ಲ ಹಾಕೊಡು ಅಂತ ಹೇಳಿಗೆ. ಅಂತಂದ್ರೆ ಅದು ಸ್ವಲ್ಪ ಜೀರಿಗೆ ಹಾಕ. ಆಯ್ತಾಯ್ತು, ಜೀರಿಗೆ ಪುಡಿ, ಕೊತ್ತಂಬರಿ ಹಾಕ್ತೀನಿ, ಜೀರಿಗೆ ಪುಡಿ ಹಾಕ್ತೀನಿ, ಅಲ್ಲ ಹಾಕ್ತೀನಿ, ಎಲ್ಲ ಮಾಡ್ಕೊಡ್ತೀನಿ ಅಂತಂದ್ರೆ ಮನಿ ಹೋದ್ರೆ ಶೋಭಕ್ಕೂ ನೆನೆಸ್ಕೊಂಡು ಹೋಗ್ಬೇಕು. ಆಯ್ತಾಯ್ತು, ಮನೆಗೆ ಹೋದ್ರೆ ಹೋಗಕ್ಕೆ ಶೋಭಕ್ ಎಂತ ಚಲೋ ಮಜ್ಜಿಗೆ ಮಾಡಿಬಿಡು, ಎಂದರೆ ಮಾಡಿ ಅಂದ್ ಮತ್ ಬಯಸ್ಕೊಳ್ಳೋದು. ಆಯ್ತು, ಏನಾರ ಮಾಡಕಂತ ಬಯಸ್ಕೊಳ್ಳಾರ ಬಯಸು, ಏನಾರ ಮಾಡಕಂತ ಸದ್ಯಕ್ಕೆ ನಾ ಹೋಯ್ತು ಬರ್ತೀನಿ ಕೂತಿರು. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದಿರಿ. ಬಿಎಸ್ಸಿ ಅಗ್ರಿ ವೆಟರ್ನರಿ ಫಾರೆಸ್ಟ್ರಿ ಹಾರ್ಟಿಕಲ್ಚರ್ ಪದವಿ ಅಧ್ಯಯನ ಮಾಡಬೇಕೆನ್ನುವ ಅಭ್ಯರ್ಥಿಗಳಿಗೆ ಒಂದು ಸುವರ್ಣಾವಕಾಶ ಇಲ್ಲಿದೆ. ಬಿಎಸ್ಸಿ ಕೃಷಿ ಪ್ರಾಕ್ಟಿಕಲ್ ಟೆಸ್ಟ್ಗೆ ತಯಾರಿ ನಡೆಸಲು ಕಲಬುರಗಿಯ ಕೃಷಿ ಜ್ಞಾನ ಪ್ರಾಪ್ತಿ ಕಕ್ಷಾ ಸಂಸ್ಥೆ ತಜ್ಞರ ಸಹಯೋಗದೊಂದಿಗೆ ವಿಶೇಷ ಕೋಚಿಂಗ್ ಕ್ಲಾಸ್ಗಳನ್ನು ನಡೆಸಲಿದೆ. ಕೃಷಿಯಲ್ಲಿ ತರಬೇತಿ ಹೊಂದಿ ಕೃಷಿ ಪದವಿಯ ಕನಸನ್ನು ನನಸಾಗಿಸಿಕೊಳ್ಳಲು ಸಂಪರ್ಕಿಸಿ 9448280449. ಈಗ ಲಕ್ಷ್ಮೀಬಾಯಿ ಅಮೃತ್ ಕುಮಾರ್ ಮತ್ತು ಸಂಗಡಿಗರಿಂದ ಭಜನೆ ಪದ. ಮಾಡ ಬಂದ